ಅಲ್ಲಕ್ಕಯ್ಯ, ಉಗಾದಿ ಹಬ್ಬಕ್ಕ ನಾನು ನೀನು ಹೋಗ್ಬಿಟ್ಟು ಪ್ಯಾಟಲ್ಲಿ ತಂದಿದ್ದಂಗಿ ಕೇಳು. ಉಗಾದಿ ಹಬ್ಬದ ದಿನ ಆ ಕೆಲ್ಸದ ಮಧ್ಯದಲ್ಲಿ ಅಂಗಿ ಹಾಕೊಳಕ್ ಆಗ್ನಿಲ್ಲ. ಅಯ್ಯೋ ಯಾಕಪ್ಪ? ಅದಕ್ಕೆ ಈಗ ರಾಮನವಮಿ ದಿನ ಹಾಕೊಂಡಿ ಅದನ್ನ. ಅಲ್ಲಕ್ಕಯ್ಯ, ಏನಾದ್ರೂ ನಮ್ಮ ಹಳ್ಳಿ ಕಟ್ಟೆ ಮೇಲೆ ಜೋಯಿಸರು ಬಂದು ಪಂಚಾಂಗ ಓದೋದಿಲ್ವಪ್ಪ, ಅದನ್ನ ಕೇಳಕ ಹೊಸ ಅಂಗಿ ಅಲ್ವಾ ಹಾಕೊಂಡು ಹೋಗ. ಈ ಸರಿ ನಾ ಪಂಚನ ಶೈಲಿನ ಉತ್ಕ ಬಂದ್ಬಿಟ್ಟಿರ್ನಿಲ್ವಾ? ಅಯ್ಯೋ ಹೋಗೋ ತಗಿ, ಅದ ಯಾವ ಮಾತು ಅಂತ ಆಡ್ದ. ಏ ಚಂದ ತಡಿ ತಡಿ ತಡಿ, ಇದ್ಯಾರೋ ಬತ್ತವ್ರಲ್ಲಿ ಯಾರದು? ಅಲ್ಲಲ್ಲಕ್ಕಯ್ಯ, ಅದ್ಯಾರ ಇದು ಮೊಸ್ ಮೊಸ್ಕ ಕಾಣ್ತಾರಲ್ಲ, ಅದ್ ಯಾಕ ಯಾರದು? ಯಾನ್ ಎಲ್ಲ ಸೇರ್ಕೊಂಡ್ಬಿಟ್ಟಿರಿ, ಏನೇನು ಮಾತಾಡಕ್ ಶುರು ಮಾಡ್ಬಿಟ್ಟಿರಿ. ಚಂದ್ರಣ್ಣ ಎಲ್ಲಿದ್ನಪ್ಪ ಇವ್ನು? ಇಡ್ದಿನ ಶಾಂತಣ್ಣ. ಹ್ಮ್, ಅಲ್ವಾ ಏನಪ್ಪ ಹಿಂಕರ್ದ ಬಾ ಬಾ ಬಾ ಬಾ ಅಂತ. ಐ ಮತ್ ಇನ್ನೇನ್ ಮತ್ತೆ ಎರಡು ದಿನ ಹೋಗಿತ್ತಿವ್ ನೋಡಿ, ದನಗಳು ಕರೆದು ಕರೆದು ಅಭ್ಯಾಸ ಹೋಗಿದೆ. ಹ್ಮ್ ಕಣ್ ಶಾಂತಣ್ಣ, ಇಮ ಕಾಡು ಮೇಡ ಅಲಿಯ ಜಾಸ್ತಿ ನಮ್ ಶಾಂತಣ್ಣ. ಅದಕ್ಕೆ ಏನೋ ಹೊಸ ದಿನ ಹೊರಗಡೆ ಇರ್ತೀನಿ ಅನ್ಕೊಂಡು ಹೋಗಿದ್ದು ಮತ್ತೆ ಬಂದಣ್ಣ ನಮ್ಮ ಮೂರ್ ದಿಕ್ಕ. ಚಂದ್ರಣ್ಣ ಬಾ ಬಾ ಬಾ ಬಾ ಅನ್ನೋದಕ್ಕೂ ಒಂದು ಕಾರಣ ಅದೇ ಹೇಳ್ತೀನಿ ಕೇಳು. ಏನು ಹೇಳಪ್ಪ? ಮುಂಚೆ ಇಲ್ಲಿ ಶಾಂತಣ್ಣ ಇದ್ನಲ್ಲ, ಹೈನುಗಾರಿಕೆಯಲ್ಲಿ ಎತ್ತದ ಕೈಯಲ್ಲಪ್ಪ ಒಂದು. ಅದೇನ ಅದೇನ್ ಮಾಡಿದ್ನ? ಅಯ್ಯ ಹೊಸಿ ಸಾಕಿದ್ನ, ಕುರುಗಳು ಹಸುಗಳು ಎಲ್ಲನು. ಏನ್ ಬಹಳ ಪ್ರೀತಿ ಅವುಗಳು ಕಂಡ್ರೆ ಬಿಡು. ನಾನು ಅದಕ್ಕೆ ಬಾ ಬಾ ಬಾ ಬಂದ್ ನೆನ್ಪು ಮಾಡ್ತದ ನಮ್ಗೆ. ಬಿಡಪ್ಪ ಚೆನ್ನಾಗಿ ಕರೆದು ಕರೆದು ಬಿಟ್ಟೆ ಅನ್ನು ಅಂದ್ರೆ ನೆನಪಾಯ್ತದಲ್ಲ ನಿಂಗೆ. ಅದಕ್ಕೆ ಶಾಂತಣ್ಣ ಊರಲ್ಲಿದ್ದಾಗ ನಾನು ನನ್ನ ಮಗನ್ ಮನೇಲಿದ್ದೆ ಪ್ಯಾಟೆಲಿ, ಅದಕ್ಕೆ ಅವ್ನ ಏನೇನ್ ಸಾಕಿದ್ದ ಅಂತ ನನಗೆ ಗೊತ್ತಾಗ್ಲಿಲ್ಲ ಕಂಡ್ಬಿಡು. ಈಗ ನೋಡಪ್ಪ ಅದೇನ್ ರಾಜಣ್ಣ, ಮಳೆ ಇದ್ದಕ್ಕಿದ್ದಾಗೆ ಬರ್ತದೆ, ಇದ್ದಕ್ಕಿದ್ದಾಗೆ ಹೊಂಟೋಯ್ತದೆ, ಮೋಡ ಕಮ್ಚ್ಕೊಂಡಿರ್ತದೆ, ಮಳೆ ಬರೋಲ್ದು. ಇರೋ ಅದೇನ ನಮ್ಮ ಚಿಲಕವ ತಕ್ಕೊಂಡು ನಮ್ಮ ಕಮಲಕ್ಕೆ ಏನಣ್ಣ ಇದು ಇಷ್ಟೊಂದ್ ಗಲಾಟೆ ನಿಂದು? ನೋಡಿ ಯಾರು ಬಂದವ್ರೆ ಅಂತ. ಅದಿರ್ಲಿ, ಯಾರಪ್ಪ ಹೊಸಬ್ರು? ಅಲ್ಲ ಅಲ್ಲ ಕಣ್ಣ ಕಮಲಕ್ಕ, ನಾವು ಅದೇನ ಆ ಮಟ್ಟಕ್ಕೆ ಗಂಟ್ಲು ನರ ಹರಿದೋಗಂಗ ಕಿರ್ಚ್ಕತಾಮಿ, ಅದೇನ್ ಮಾಡ್ತಿದ್ದೆ ಒಳಗಡೆ? ನನ್ಗೇನ್ ಮನೇಲಿ ಬಂಗ ಇಲ್ವೇ ಅಲ್ಲಿ? ಮುಗಿಸ್ಬಿಟ್ಟು ಈಚಕ್ ಬಂದೆ ನೀನ್, ಆಮೇಲೆ ನನ್ ಕುಡಿಯಕ್ ಹತ್ತತ್ತ ತಿನ್ನಕ್ ಇತ್ತತ್ತ ಅಂತೀಯಲ್ಲಪ್ಪ. ಮತ್ತೆ ಅಲ್ಲಕವ್ವ ನಿಮ್ ಮಟ್ಟಿಗ್ ಬಂದ್ ಯಾವತ್ತಾರು ನಾವು ಹೊಸ್ಕೊಂಡ್ ಹೋಗಿದ್ದಮ್ಮ, ಅದಕ್ಕೆ ಹಾರಿಸ್ಕೊಂಡ್ ಹೋಗಿದ್ದಮ್ಮ. ಹೆಂಗು ಇವತ್ ನೋಡ್ ಸ್ವಲ್ಪ ತಂಪಾಗಿತ್ತು ನೋಡು, ಬಿಸಿಯಾಗಿ. ಅದೇನೋ ಕೊಡು ಮಾತ್ ಮಾಡಿದೀನಿ ಬಿಡು. ಅವಾಗ ಅಲ್ಲಕವ್ವ ಅದೇನ ಮಳೆ ಬತ್ತ, ಅದೇ ಏನು ಏನ್ ಕತೆ? ಅದೇ ಕಣ್ಣಣ್ಣ, ಇದು ಪೂರ್ವ ಮುಂಗಾರಲ್ವೇ. ಇದು ಹಿಂಗೆ ಬಿಟ್ಟು ಬಿಟ್ಟು ಬಿಟ್ಟು ಬತ್ತದೆ. ನಮ್ಗೆ ನೀರಿನ ಸೌಲಭ್ಯ ಇಲ್ದೇ ಇದ್ರು ಸುಮ್ನೆ ಎಲ್ಲ ಆಮೇಲೆ ಬಿತ್ತಕ್ ಹೋಗ್ಬಿಡ್ಬಾರ್ದು, ಅದನ್ನ ಮೊದಲು ತಿಳ್ಕೊಳ್ಳಿ. ಅದೇ ಅದೇ ನಾನು ಯಾರಪ್ಪ ಅಂತ ನೋಡ್ತಾ ಇದೀನಿ, ಅದ್ಯಾಕೋ ಮೊದ್ಲಷ್ಟು ಮಾತಾಡ್ತಾ ಇಲ್ವಲ್ಲ ಅಂತ. ಈಗ ಮುಂಗಾರು ಬರ್ತಾ ಇದೆಯಲ್ಲ, ಮಳೆ ಬರ್ತಾ ಇದೆಯಲ್ಲ, ಬಿಟ್ಟು ಬಿಟ್ಟಾದ್ರೂ ಬರ್ತಾ ಇದೆ ಮಳೆನ. ಯಾವ ಮಳೆ ನೀರು ಎಲ್ಲೂ ಕೂಡ ವೇಸ್ಟ್ ಆಗದೆ ನಮ್ಗೆ ಸಂಗ್ರಹಿಸಿ ಇಟ್ಕೊಳ್ಳೋಂಥದ್ದು ನಮ್ಮ ಜವಾಬ್ದಾರಿ ಈಗ. ಹ್ಞೂ ಕಣ್ಣ ಶಾಂತಣ್ಣ, ಒಳ್ಳೆ ಮಾತು. ಈಗ ಮಳೆ ಕೊಯ್ಲು ಅಂತೆಲ್ಲ ಮಾಡ್ಕೊಳ್ಳೋದಿಲ್ವಪ್ಪ, ಹಂಗೆ ನಮ್ಮ ಇದು ಹೊಲ ಕೃಷಿ ಹೊಂಡ ಹೊಂಡಗಳನ್ನ ಮಾಡ್ಬಿಟ್ಟು ಎದ್ಬಿಟ್ಟ ದೇಶಾಂತರ ಆಮೇಲೆ ನೋಡೋ ಇಲ್ಲ ಏನಾಗಿದ್ದದ ಗೊತ್ತಿಲ್ಲ, ನೋಡ್ಬೇಕು ಒಂದ್ ಜತಲಾಗಿ. ಅದಕ್ಕೆ ಕೃಷಿ ಹೊಂಡ ಮಾಡೋದ್ರ ಬಹಳ ಉಪಯೋಗಗಳಿದಾವೆ. ನಮ್ಗೆ ಎಷ್ಟು ಬೇಕು ನೀರು ಅಷ್ಟನ್ನೇ ನಾವು ಬಳಸ್ಕೊಳ್ಬಹುದು. ನಮಗೆ ಹೇಗ್ ಬೇಕೋ ಹಾಗೆ ಬಳಸ್ಕೊಳ್ಬಹುದು. ನಮ್ಮ ಕೃಷಿಗೆ ಎಷ್ಟು ಬೇಕಪ್ಪ ಅಷ್ಟು ನೀರನ್ನ ಅಷ್ಟನ್ನೇ ಬಳಸ್ಕೊಂಡು ಉಳಿದಿದ್ದನ್ನ ಹಂಗೆ ಸ್ಟಾಕ್ ಇಟ್ಕೊಂಡ್ರೆ ಒಳ್ಳೇದಲ್ವಾ? ದನಕರುಗಳಿಗೂ ಕುಡಿಯಕ್ ನೀರಾಗುತ್ತೆ. ಈಗ ಕಮಲವ್ವ, ಈಗ ಕೃಷಿ ಹೊಂಡ ಮಳೆ ಕೊಯ್ಲು ಎಲ್ಲ ಮಾಡೋದಿನ ಸರಿ ಅಲ್ಲಕವ್ವ, ಈ ಮಳೆ ಹಿಂಗೆ ಇದೇನು ನಿರಂತರವಾಗಿ ಬಂದದೋ ಹಂಗೆ ನಿಂತೋದೋ ಏನು ಕತೆ? ಹಿಂಗೆ ಕಣ್ಣ, ಇದು ನಿರಂತರವಾಗಿ ಬರಕಿಲ್ಲ, ಬುಟ್ಟು ಬುಟ್ಟು ಬುಟ್ಟು ಬುಟ್ಟು ಬರ್ತದೆ. ನಾವೇನ್ ಮಾಡ್ಬೇಕು ಈಗ? ದ್ವಿದಳ ಧಾನ್ಯ ಬೆಳ್ಕೋಬೇಕು. ಈಗ ಉದ್ದು ಹೆಸರು ಅಲ್ಸಂದೆ ಅಂತ ಹಾಕೊಂಡ್ರೆ ನಮ್ಗೆ ಮುಂದೆ ಏನಾಯ್ತದೆ ಹೇಳು? ಮುಂಗಾರು ಮಳೆ ಬರೋ ಹೊತ್ತಿಗೆ ನಾವ್ ಈ ಬೆಳೆ ತಗೊಂಡು ಅದನ್ನೆಲ್ಲ ನೆಲಕ್ ತುಳಿದ್ ಬಿಟ್ಟ ಅಂದ್ರೆ ಹಸ್ರಲೆ ಗೊಬ್ಬರ ಆಯ್ತು. ನಿಮ್ ಮನೆ ದಿಕ್ಕ ಬರ್ತಾ ಇಲ್ವಾಗ್ಲೇ ನಮ್ ರಾಜಣ್ಣ ಹೇಳ್ತಾ ಬತ್ತಿದ್ದ, ಈಗ ಹೆಂಗಿದ್ರು ಉಗಾದಿಲ್ಲ ನಾವು ಉಳುಮೆ ಮಾಡಿಮಿ, ಆ ಭೂಮಿ ಎಲ್ಲ ಅದ ಮಾಡ್ಕೊಂಡಿಮಿ, ರಾಜಣ್ಣ ಹೇಳ್ದಂಗೆ ಆಗೋಯ್ತಲ್ಲ ಕಮಲಕ್ಕ, ಮತ್ತೆ ಈಕೀತ ಪೂರ್ವ ಮುಂಗಾರು ಬೇಗ ಬತ್ತದೆ ಅಂತ. ಹಬ್ಬ ಒಂದ್ ವಾರ ಆಗಿಲ್ಲ ಕವ್ವಾಗ್ಲೇ ಬಂದ್ಬಿಡೋದ? ಪ್ರತಿ ವರ್ಷ ಹಂಗೆ ಚಂದ್ರಣ್ಣ, ಸುಮಾರು ಒಂದೊಂದ್ ವರ್ಷ ಹಂಗ ಆಯ್ತದ ಅಷ್ಟೇ. ಅದೇ ಎಲ್ಲೋ ಒಂದೊಂದ್ ವರ್ಷ ಏನು ಈಗ ನಮ್ ಕಣ್ಣಣ್ಣ, ಯಾವಾಗ್ಲೂ ಏಪ್ರಿಲ್ ಯುಗಾದಿ ಬರೋದು ನಮ್ಗೆ. ಏಪ್ರಿಲ್ ಅಲ್ಲಿ ಮಳೆ ನೋಡಿ ರೂಢಿ ಆಗೋಯ್ತು, ಈ ಸತಿ ಮಾರ್ಚ್ ಅಲ್ಲೇ ಯುಗಾದಿ ಬಂತು, ಅದಕ್ಕೆ ತಕ್ಕಂಗೆ ಪೂರ್ವ ಮುಂಗಾರು ಬೇಗ ಶುರು. ಮಳೆ ಬರೋದ್ ನೋಡ್ಬಿಟ್ಟು ಮುಂದೊಂದ್ ದಿನಗಳಲ್ಲಿ ಒಳ್ಳೆ ಮಳೆನೆ ಆಗ್ಬೋದು ಚಂದ್ರಣ್ಣ ಶಾಂತಣ್ಣ ಇಬ್ರು ಕೇಳಿ ಮಳೆ ಬಂದಿರೋದಕ್ಕೆ ಇನ್ನೊಂದು ಕಾರಣ ಅದೆ ಏನಪ್ಪ ಈ ಕಮಲಕ್ಕ ಒಬ್ಬಿಟ್ಟು ತೋರ್ಸೋದ್ಲಿಂಗೆ ಏನು ನೋಡ್ಬಿಟ್ಟು ಒಬ್ಬಿಟ್ಟು ನೋಡ್ಬಿಟ್ಟು ಬಡ ಬಡ ಬಡ ಬಂದ್ಬಿಡ್ತದ್ಲಿ ರುಚಿ ಈಗ ಒಬ್ಬಿಟ್ಟ ತೋರ ತಕ್ಷಣವೇ ಈ ನಮ್ಮ ಮಳರಾಯ ಕಮಲಕ್ಕ ಕೃಪೆ ತೋರ್ಬಿಟ್ಟ ಹಂಗೇಳಿದ್ರೆ ಎಲ್ಲರೂ ಒಬ್ಬಟ್ಟು ತೋರಿಸೋಕ್ಷಣ ಅದನ್ನೇ ನಾನು ಹೇಳಕ್ ಹೊಂಟಿದ್ದೆ ಈಗ ಯಾವಾಗ ಮಳೆ ಬರೋದಿಲ್ವೋ ಎಲ್ಲರೂ ಒಬ್ಬಿಟ್ಟು ತಟ್ಕೊಂಡು ಆಕಾಶ ತೋರ್ಸ್ಬಿಡು ಒಬ್ಬಿಟ್ಟು ರುಚಿ ಹಂಗಿತ್ತು ಅಂತ ಹೇಳಕ್ ಹೋದ್ದು ನಾನು ಹೋಲ್ಕೆ ಕೊಟ್ಟಿದ್ದು ಹೋಲ್ಕೆ ಸರಿಯಾಗಿ ಕೊಡ್ಬೇಕವ ಆಮೇಲೆ ನನ್ನಂತ ತಿಳಿದ ಇದ್ದಮ್ಮ ಒಬ್ಬಿಟ್ಟು ಹೋಗ್ಬಿಟ್ಟು ಬಂದಿರೋನ್ಗೆ ಏನು ತಿಳಿಯಕ್ಕಿಲ್ವ ಅಂತ ನೋಡು ಕಮಲಕ್ಕ ಮಾತಾಡದೆ ಮಳೆನೂ ಬರಂಗಿಲ್ಲ ತಟ್ಟಿರ ಒಬ್ಬಿಟ್ಟು ಬಾಯಿಗೂ ಹೋಗಂಗಿಲ್ಲ ಹಂಗಣಗಿಣ್ಗ ಹೋಗಿದ್ರೆ ಆಮೇಲೆ ಈ ಉರ್ಬಿಸಲ್ಗ ಏನ್ ಬೆಳಿಗ್ಗೆ ಸಾಯಂಕಾಲ ತನಕ ಇಟ್ಕೊಂಡು ನಿಂತೀಯ ಮಳೆ ಬರಗಂಟ ಇಟ್ಕೊಂಡಿರ್ಲಿಲ್ವ ನೀನು ಹಂಗಾರೆ ತೋರಿಸ್ತೇ ಹಿಂಗೆ ರುಚಿಗೆ ಬಂತು ಓಹೋ ಬಿಡಪ್ಪ ಹಂಗಾರೆ ಈಗ ರಾಜಣ್ಣಂಗ ನೀನು ಒಳ್ಳೆ ಒಬ್ಬಿಟ್ಟ ತಟ್ಕೊಟ್ಟಿದ್ದೆ ತುಪ್ಪ ಹಾಕೊಟ್ಟಿದ್ಯಾವ ನಿಂಗೂ ಹಾಕೊಟ್ನಲ್ಲ ಮರ್ತೋದೇನಣ್ಣ ಕಮಲಕ್ಕ ನಿನ್ ಒಗಳಿದ್ರು ಅವ್ನಿಗೆ ಹಾಕಿಲ್ಲ ನೀ ಮಾಡಿದ ಒಬ್ಬಿಟ್ಟು ಮಾತ್ರ ಬೇಕು ಯಾಕಂದ್ರೆ ರಾಜಣ್ಣ ಅವಳು ಮಾಡಿದ ಒಬ್ಬಿಟ್ಟು ಚಂದಾಗೆ ಇತ್ತು ನಾನು ಈ ಜೋಯಿಸರು ಬಂದ್ಬಿಡ್ತಾರೆ ಹಳ್ಳಿ ಕಟ್ಟೆ ದಿಕ್ಕ ಅಂತ ಅಂದ ತಕ್ಷಣವೇ ನಾ ಏನ್ ಮಾಡಿದೆ ಗಪ್ಕ ಗಪ್ಕೊಂಡ್ ತಿನ್ಕೊಂಡು ಹೊಟ್ಟೋದಿ ಏನ್ ತಿಂದೆ ಅಂತಲೇ ಗೊತ್ತಾಗ್ಲಿಲ್ಲ ಹ್ಮ್ ಕವ್ವ ಅದಕ್ಕೆ ಈಗ ಮಾಡಿ ಗಿಡ ಕೊಟ್ಟೋಗ್ಬಿಟ್ಟಿದೆ ಮತ್ತೆ ಕಮಲಕ್ಕ ಒಬ್ಬಿಟ್ಟು ಮಾಡ್ಕೊಟ್ಟಿದ್ದು ಯಾವ ಪಾಟಿ ರುಚಿಯಾಗಿತ್ತು ಅಂತ ನಮ್ಗೆಲ್ಲ ಗೊತ್ತಿತ್ತು ನಿಂಗ್ ಗೊತ್ತಿತ್ತಾ ಇಲ್ಲ ಮಳೆ ಬಂದಾಗ ಎಷ್ಟು ಖುಷಿ ಆಯ್ತದೆ ನಮ್ಗೆ ರೈತರಿಗೆ ಅಷ್ಟೇ ಖುಷಿ ಚೆನ್ನಾಗಿತ್ತು ಅಂತ ಆಕೆ ಒಬ್ಬಟ್ಟನ್ನ ಆಕಾಶಕ್ಕೆ ತೋರಿಸಿದ್ಲು ಮಳೆ ಬಂತು ಸರಿ ಆದ್ರೆ ಬರೀ ನೀವು ಹೇಳ್ತಾ ಇರೋದ್ರೆ ನನ್ನ ಬಾಯಲ್ಲೆಲ್ಲ ನೀರ್ ಬರ್ತಾ ಇದ್ರೆ ಬಾಯ ಜೋಲ್ ಸಿರುಸ್ಬೇಡ ನಾಳಕ್ಕೆ ಮಾಡ್ಕೊಟ್ಬಿಡ್ತಾಳೆ ಬಿಡು ಅದೇ ಕಮಲಕ್ಕ ನೆಟ್ಟಿಗ್ ಬಂದವ್ರು ಯಾರು ಹಸ್ಕೊಂಡು ಹೋಗಿಲ್ಲ ಅಂತ ಆಗ್ಲೇ ಹೇಳ್ನಿಲ್ವಪ್ಪ ಈಗ ನಿಮ್ ಮಾತ್ ಕೇಳ್ತಾವಳೆ ಹೊಸ ಊರ್ಣುಮ ಅದೇನ ತಂಗಳ ಪೆಟ್ಕಂತಾರಲ್ಲಪ್ಪ ಅಲ್ಲಿಟ್ಟಾಳೆ ಆಯ್ತಾ ಅದೇನ ಮಕ್ಕಳು ಅದೆಲ್ಲ ಇದೇ ಸ್ಥಳ ಓದ್ತಾವ್ರಂತಲ್ಲಪ್ಪ ಅವ್ರೇನ ಮುಂದಿನ ತಿಂಗಳು ಬತ್ತೀವಿ ಅಲ್ಲಿ ತನಕ ತಂಗಳ ಪೆಟ್ಕಲ್ಲಿ ಇಡಕ್ ಆಯ್ತದ ಏನೋ ಒಂದಿಷ್ಟು ಇಟ್ಟಿದಯಲ್ಲವ ನಮ್ ಸಾಂತಣ್ಣ ಮಾಡ್ಕೊಟ್ಬಿಡು ಈಗ ಐತೆ ಬಿಡು ಮಾಡು ಈಗ ಅದೇನೋ ದ್ವಿದಳ ಧಾನ್ಯ ಅಂತೇನ ಹೇಳ್ತಿದ್ಯಲ್ಲಪ್ಪ ಸಾಂತಣ್ಣ ಈಗ ಅದ್ ಹೆಂಗ ಅದ್ ಏನ್ ಮಾಡ್ಬೇಕು ಅದ್ ಹೊಸ ಹೇಳು ಏನಿಲ್ಲ ಕಣ್ಣ ಈಗ ಬಿತ್ತನೆ ಬೀಜ ತಗೊಂಬರೋದು ಆಯ್ತಾ ಸಾಲ್ ಬಿತ್ತನೆ ಮಾಡ್ಬೇಕು ಅದೇ ಮುಖ್ಯ ಸುಮ್ಮನೆ ಎರ್ಚ್ಕೊಂಡು ಹೋಗ್ಬಿಡೋದಲ್ಲ ಸಾಲ್ ಬಿತ್ತನೆ ಮಾಡಿದ್ರೆ ಚೆನ್ನಾಗ್ ಬರ್ತದೆ ಆಮೇಲೆ ಏನ್ ಮಾಡ್ಬೇಕು ಕೃಷಿ ಹೊಂಡದಲ್ಲಿ ನೀರ್ ಇಟ್ಕೊಂಡಿರ್ಬೇಕು ಇಲ್ಲ ಅಂದ್ರೆ ಎಲ್ಲಾದ್ರೂ ನೀರ್ನ ಇಂಗಿಸ್ಬೇಕು ಭೂಮಿನಲ್ಲಿ ನಮ್ ಭೂಮಿ ತಂಪಾಗಿರಂಗ್ ನೋಡ್ಕೋಬೇಕು ಅವಾಗ ನಿನ್ಗೆ ಬೆಳೆ ಚೆನ್ನಾಗ್ ಬರ್ತದೆ ಅದ್ರ ಜೊತೆಗೆ ಅದೇನೋ ಹೇಳ್ತಿದ್ದೆ ಶಾಂತಣ್ಣ ಈಗ ದ್ವಿದಳ ಧಾನ್ಯಗಳು ಬೆಳೆಯೋದ್ರಿಂದ ಭೂಮಿಗೂ ಕೂಡ ಪೋಷಕಾಂಶಗಳು ತಲುಪುತ್ತೆ ಅನ್ನೋದು ಈ ನೈಟ್ರೋಜನ್ ಅಂತ ಒಂದಿದೆಯಲ್ಲ ಸಾರಜನಕ ಬೇಕಾಗಿರುವಂತದ್ದು ಯಾಕಂದ್ರೆ ದ್ವಿದಳ ಧಾನ್ಯಗಳಲ್ಲಿ ಬೇರುಗಳು ಗಂಟಾಗ್ತವೆ ಈ ಗಂಟುಗಳಲ್ಲಿ ಈ ಸಾರಜನಕ ಇರುತ್ತೆ ಈ ಸಾರಜನಕ ಭೂಮಿಗೆ ಬಿಟ್ಕೊಳತ್ತೆ ಹಾಗಾಗಿ ದ್ವಿದಳ ಧಾನ್ಯಗಳನ್ನ ನೀವು ಬೆಳೆಯೋಕ್ಕಿಂತ ಮುಂಚೆ ಬೇರೆ ಮುಖ್ಯವಾದಂತ ಬೆಳಕೊಂಡ್ರೆ ಉಪಯೋಗ ಆಗತ್ತೆ ಅಂತ ಹೇಳಿ ಮತ್ತೆ ಈಗ ಮೊದಲನೇ ಮಳೆನಲ್ಲೂ ಅಷ್ಟೇನೆ ಸಾರಜನಕ ಚೆನ್ನಾಗಿರುತ್ತೆ ವಾತಾವರಣದಲ್ಲೆಲ್ಲ ಅದು ಸಾರಜನಕನ ಬಿಡ್ತದೆ ಯಾವಾಗ ಈ ಮೊದಲನೇ ಮಳೆ ಆದ್ಮೇಲೆ ನಾವು ಬಿತ್ತುತ್ತೀವಿ ಈಗ ನಮ್ ಶಾಂತಣ್ಣ ಹೇಳ್ದಂಗೆ ಭೂಮಿಗೂ ಸಾರಜನಕ ಸಿಕ್ತು ವಾತಾವರಣಕ್ಕೂ ಸಿಕ್ತು ಮತ್ತೆ ಬೆಳೆನೂ ಹಸಿರಾಗಿರ್ತದೆ ಚೆನ್ನಾಗ್ ಬರ್ತದೆ ಈಗ ನೀನ್ ಹಾಕಿದಯವ ಈಗ ಹ್ಮ್ ಕಣ್ಣಣ್ಣ ಏನ್ ಇಷ್ಟು ತನಕ ಕಾದಾರ ನೀನ್ ಇನ್ನು ಏನು ಮಾಡೇ ಇಲ್ವಾ ನನಗೆ ಹೊಸ ಪ್ಯಾಟೆ ದಿಕ್ಕೆ ಕೆಲಸ ಇತ್ತು ಹೊಟ್ಟೋಗಿದ್ದಿ ಅದೇನ್ ಕೆಲ್ಸವ ಕಾಣೆ ಬಿಡು ಅಲ್ಲ ಕವ ಕೆಲಸ ಅಂದ್ರೆ ಏನ್ ಗಂಡಸರ್ಗನ್ ಕೆಲಸ ಇರೋದಿಲ್ವ ಬರೀ ನಾನು ಈ ಗದ್ದೆ ಹೊಲದಕ್ಕೆ ಮುಖ ಮಾಡ್ಕೊಂಡು ನಿಂತ್ಕೊಳಕ್ ಆದ್ದೈಕ ಮಕ್ಕಳು ಓದ್ಸೋದಿಲ್ವ ಅದಕ್ಕೆ ಹೊಸ ಪೀಜು ಈಜು ಅದಕ್ಕೆ ಎಕ್ಸಾಮ್ ಎಲ್ಲ ನಡೀತದಲ್ಲವ ಈಗ ಅದಕ್ಕೆ ಬಿಡೋದು ಕರ್ಕೊಂಬರೋದು ಇದೆಲ್ಲ ಮಾಡ್ಬಿಟ್ಟು ಈ ಕಡೆಗೆ ಗಮನ ಹರ್ಸಕ್ ಆಗ್ಲಿಲ್ಲ ಬಿಡು ಈಗ ಹೆಂಗಿದ್ರು ರಾಜಣ್ಣು ಅವನೇ ಆಯ್ತಾ ನಾಳೆಗೆ ಹೋಗಿ ಅದೇನ್ ದಿದಳದಾನ ತಂದು ಇಟ್ಟಾನೆ ನನಗೂ ಹೋಸಿ ಅದೇನೋ ಎಲ್ಲ ಎಲ್ಲಿಂದ ತಂದ್ಯಪ್ಪ ಅದೇ ಮೊದ್ಲು ಬೀಜೋಪಚಾರ ಮಾಡ್ಬೇಕು ಮಾಡ್ದೆ ಹಂಗೆ ಹಾಕ್ಬಿಡಕ್ ಬೀಜೋಪಚಾರ ಮಾಡಕ್ಕೆಲ್ಲ ತಗೊಂಬಂದಿದ್ಯಾ ರಾಜಣ್ಣ ತಂದವನೇ ಅಂತ ಹೇಳಿಲ್ವಾ ರಾಜಣ್ಣ ನೀನ್ ಒಂದ್ ಕೆಲ್ಸ ಮಾಡು ಎಲ್ಲ ನೀನೇ ಬೆಳಿ, ನೀನೇ ಇಟ್ಕೊ, ಅವನಿಗೇನು ಕೊಡ್ಬೇಡ. ಆಯ್ತು ಬಿಡವ, ನಮ್ ರಾಜಣ್ಣ ಏನ್ ಕೆಟ್ಟವನ, ಆಯ್ತಾ ಬಡ ಬಡ ಅಂತ ತಲೆ ಸವ್ರತಾವನೆ ಅಲ್ಲ ಕವ್ವ, ಬಡ ಬಡ ಅಂತಾನೆ ಒಳಗ ತುಂಬಾ ಒಳ್ಳೆಯವನವ. ಅದಕ್ಕ ರಾಜಣ್ಣ ಬೆಳೆಯೋದೇನು ಚಂದ್ರಣ್ಣ ಬೆಳೆಯೋದು ಅಲ್ಲಲ್ಲ ಅನ್ನ ಹಳ್ಳಿ ಮರ ನಂಬೋದು, ಆ ಮೆಲ್ಗಿರ ಕಳ್ಳಿ ಗಿಡ ನಂಬಕ್ ಆಗೋದಿಲ್ಲ ಕವ್ವ. ಅಂದದ್ದನ್ನ ಅಂದ್ಬಿಡ್ಬೇಕು, ಬಡ ಬಡ ಬಡ ಅಂತ ಅನ್ಬಿಡ್ಬೇಕು. ಅದಕ್ಕ ಮೆಲ್ಲಗ್ ಮಾತಾಡ್ತಾರ ನೋಡು, ಅವ್ರನ್ನ ನಂಬಕ್ ಆಗೋದಿಲ್ಲ. ಆಯ್ತಾ, ಅದಕ್ಕೆ ನಮ್ ರಾಜಣ್ಣ ಬಡ ಬಡ ಅಂತಾನೆ, ನನ್ನನ್ ಬುಟ್ ಕೊಡೋದಿಲ್ಲ ಕಣ್ಬಿಡು, ನಮ್ಮ ಜಮೀನು ನಮ್ಮ ಇದಕ್ಕೆಲ್ಲ ಹೊಸಿ ಎಲ್ಪ ಮಾಡ್ತಾನೆ ಇಲ್ಲ ಅಂತಲ್ಲ. ಈಗ ಈಗೆಲ್ಲ ಅದೆಲ್ಲ ಮಾಡ್ಕೊಳ್ಳೋ, ಆಮೇಲೆ ಶಾಂತಣ್ಣನ ಜೊತೆಲ್ಲ ಒಂದ್ ಕಿತ್ತ ಹೋಗಿದ್ ಬರೋ ಎಲ್ಲಿಗೆ ಹಿಂಗ, ಅದ್ ಯಾಕ ಹಂಗೆ ಬುಟ್ ಬುಟ್ಟ ಹಂಗೆ ಉಂಟಾಗಿದ್ದ, ಈಗ ಏನ್ ಮಾಡ್ದನೋ ಎಲ್ಲ ಕೇಳ್ಬೇಕು ಹೊಸಿ ಅವನ್ನ. ಈಗ ನಮ್ ಕಾಡಿನ ದಿಕ್ಕಿಗೆ ತಿರುಗಾಡೋದು ನಮ್ಮ ಶಾಂತಣ್ಣ. ಈಗ ಈ ಮಳೆ ಅಲ್ಲೆಲ್ಲ ಹೆಂಗಾದ್ದು ಶಾಂತಣ್ಣ? ಈ ಕಾಡಿದ್ರೆ ಮಳೆನೇ ಅಲ್ವಾ, ಕಾಡಿದ್ದಾಗ ಮಳೆ ಬರುತ್ತೆ. ಈಗ ನಾವೊಂದ್ ಲೋಟ ನೀರ್ ಕುಡಿಬೇಕು ಅಂತ ಹೇಳಿದ್ರೆ ಕಾಡಿಂದ ನಾವ್ ನೀರ್ ಕುಡಿಯಕ್ ಸಾಧ್ಯ? ಅಲ್ಲಿ ಬಿದ್ದಿದ್ದು ಮಳೆ ನದಿಯಾಗ ಹರಿಯತ್ತೆ, ನಮ್ ಸುತ್ತಮುತ್ತ ಹರ್ಕೊಂಡು ಹೋಗುತ್ತೆ. ಅವನ್ನ ಸಂಗ್ರಹಿಸಿ ಸಂರಕ್ಷಿಸಿ ಇಟ್ಕೊಳ್ಬೇಕಾಗಿರೋ ನಮ್ ಜವಾಬ್ದಾರಿ ಅಂತ ಹೇಳೋದು. ಹೌದೌದು, ಈಗ ಅರಣ್ಯ ಕೃಷಿ ಅವೆಲ್ಲ ಮಾಡ್ತಾರಲ್ಲಪ್ಪ, ಈಗ ಸುಮಾರು ಕಡೆ ಇದು ಕಾಡೊಳಗೆ ಜನ ಅವ್ರೆ, ಆಯ್ತಾ, ಅಲ್ಲಿ ಏನೇನ ಸಿಗ್ತಾವ್ರ ಬದುಕಿಗೆ, ಅದು ನಲ್ಲಿಕಾಯಿ ಗಡ್ಡೆ ಗೆಣಸು ನಲ್ಲಿಕಾಯಿ ಪಾಸ ಜೇನು ಇದೆಲ್ಲ ಸಿಗ್ತಾವ, ಅವ್ರೇನೋ ಜೀವನ ನಡೆಸ್ಕೊಂಡ್ಬಿಡ್ತಾರೆ. ಅಲ್ಲಿಯೇ ಒಳಗಿಯೇ ಹೊಸಿ ಕೃಷಿ ಗಿಸಿ ಮಾಡ್ಕೊಳ್ಳೋಕೆ ಜಾಗ ಅದಲ್ವಪ್ಪ, ಅವ್ರ ಬದುಕು ಹೆಂಗ ಅಲ್ಲಿ? ಈಗ ಮಳೆ ನೆಚ್ಕೋಬೇಕು, ಇದಕ್ಕೆ ಮಳೆ ಬಂದ್ಬಿಡ್ತದೆ, ಏನ್ ಮಾಡ್ಬೇಕು ಅವರು ಅವಾಗ? ಕಾಡು ಅಂತ ಹೇಳಿದ್ರೆ ಸಮೃದ್ಧವಾಗಿರುವಂತದ್ದು, ಎಲ್ಲಿ ಕೆರೆದು ಕೂಡ ನೀರ್ ಬರುತ್ತೆ ಈಗ ಅಲ್ವಾ. ಈ ಕಾಡು ಹೆಂಗೆ ಅಂತ ಹೇಳಿದ್ರೆ, ಈ ಸ್ಪಂಜ್ ನೋಡಿದ್ಯಲ್ಲ, ಸ್ಪಂಜ್ ತರ ಎಲ್ಲವನ್ನು ಹೀರ್ಕೊಂಡು ಇಟ್ಕೊಂಡು ನಂಗೆ ಬೇಕಾದಾಗ ನೀರು ಬಿಟ್ಕೊಡತ್ತೆ. ಹಂಗಾಗಿ ಆ ನೀರನ್ನೇ ಬಳಸ್ಕೊಂಡು ಅಲ್ಲಿ ಏನೇನು ಬೆಳಿಬೇಕು ಬೆಳೆಸ್ಕೊಳ್ತಾರೋ ಅದೆಲ್ಲ ಬೆಳ್ಕೊತಾರೆ. ಹಾಗೇನೆ ಕಾಡಂಚಲ್ಲಿರುವಂಥ ಜಮೀನುಗಳಲ್ಲಿ ಸಮೃದ್ಧಿ ಯಾಕಾಗತ್ತೆ ಅಂದರೆ, ಜಮೀನಿಗೆ ಬೇಕಾಗಿರುವಂಥ ಗೊಬ್ಬರ ಆಗಲಿ ನೀರಾಗಲಿ ಎಲ್ಲವೂ ಕೂಡ ಕಾಡಿನಿಂದನೇ ಬರುವಂಥದ್ದು, ಎಲ್ಲ ಒಟ್ಟಿಗೆ ಬರುತ್ತೆ. ಮಳೆ ಬಿತ್ತು ಅಂದ ತಕ್ಷಣ ನೀರು ಹರ್ಕೊಂಡು ಬರುತ್ತಲ್ಲ, ಅದ್ರ ಜೊತೆಗೆ ಎಲ್ಲವೂ ಕೂಡ ಬರ್ತಾ ಹೋಗುತ್ತೆ. ಈಗ ನೋಡು ಶಾಂತಣ್ಣ, ಈಗ ಕಾಡು ಚೆನ್ನಾಗಿ ಬೆಳೆದ್ರೆ, ದೊಡ್ಡ ದೊಡ್ಡ ಮರಗಳಿದ್ರೆ ಮಳೆ ಚೆನ್ನಾಗಿ ಬರ್ತದೆ ಅಲ್ವಪ್ಪ. ಈಗ ಬೇಸಿಗೆ ಕಾಲ ಅಲ್ವಾ, ಬೇಸಿಗೆ ಇನ್ನೂ ಇರ್ತದೆ, ಬಿಸಿಲು ಇರ್ತದೆ, ಮಳೆ ಬಿದ್ದ್ಮೇಲೆ ತಣ್ಣಗಾಗೋಯ್ತು ಅಂತ ಹೇಳಕ್ ಆಗೋದಿಲ್ಲ. ಈಗ ಅಲ್ಲಲ್ಲಲ್ಲೇ ಕೇಳ್ತಾ ಇರ್ತೀವಲ್ಲಪ್ಪ, ಈ ಕಾಡಿಗೆ ಬೆಂಕಿ ಎತ್ಕೊಂಡ್ಬಿಡ್ತು ಅಂತ, ಇದು ಹೊಸೆ ಎಲ್ಲ ನಾಮೇ ತಡೆಗಟ್ಬೇಕಲ್ವಾ ಶಾಂತಣ್ಣ? ಹೌದು ನಿಜವಾಗ್ಲು, ಯಾಕೆಂತ ಹೇಳಿದ್ರೆ ನೀ ಹೇಳಿದ ವಿಚಾರ ಬಹಳ ಒಳ್ಳೇದು. ಯಾಕಂದ್ರೆ ಕಾಡಿಗೆ ಬೆಂಕಿ ಬೀಳೋದ್ರಿಂದ ನಮಗೆ ಒಂದ್ ಲೋಟ ನೀರ್ ಕಡಿಮೆ ಆಯ್ತು ಅಂತಾನೆ ಕೇಳ್ಕೊಂಡು, ಕುಡಿಯೋದಕ್ಕೆ ಒಂದ್ ಲೋಟ ನೀರ್ ಕಡಿಮೆ ಆಯ್ತು. ನೀರು ಬರೀ ಸುಟ್ಟೋಗಿದ್ದು ಅಷ್ಟೇ ಅಲ್ಲ, ಈಗ ಮೇಲ್ ಪದರ ಇದೆಯಲ್ಲ, ತುಂಬಾ ಸುಭಿಕ್ಷವಾಗಿರಂತ ತುಂಬಾ ಒಳ್ಳೆಯ ಪದರ, ಅದು ಮೇಲಿನ ಪದರ, ಮಣ್ಣಿನ ಈ ಕಾಡಿನ ಮೇಲಿನ ಪದರ ಇದೆಯಲ್ಲ, ಅದು ತುಂಬಾ ಒಳ್ಳೇದದು. ಅದೇ ಸುಟ್ಟೋಯ್ತು ಅಂತ ಹೇಳಿದ್ರೆ ಅಲ್ಲಿ ಕಾಡನ್ನ ಕ್ರಿಯೇಟ್ ಮಾಡೋ ಅಂದ್ರೆ ಸೃಷ್ಟಿ ಮಾಡುವಂತ ಜೀವಿಗಳೆಲ್ಲ ಎಲ್ಲವೂ ಸತ್ತೋಗ್ತವೆ, ಸುಟ್ಟು ಹೋಗ್ತವೆ. ಮತ್ತೆ ಆ ಕಾಡು ಎಷ್ಟು ಸುಟ್ಟೋಗಿದೆಯೋ ಆ ಕಾಡು ಮತ್ತೆ ಪುನರ್ ಸೃಷ್ಟಿ ಆಗಬೇಕು ಅಂದ್ರೆ ನೂರಾರು ವರ್ಷಗಳು ಬೇಕು. ಆ ನೆನಪು ನಮ್ಮಲ್ಲಿ ಇರಬೇಕು, ಈ ನೂರಾರು ವರ್ಷಗಳು ಮತ್ತೆ ಕಾಡು ಸೃಷ್ಟಿಯಾಗಿ ಅದೇ ತರ ಕಾಡು ನಾವು ಬೆಳೆಸ್ಕೊಂಡು ಮತ್ತೆ ಅದೇ ತರ ನಾವು ಬದುಕನ್ನ ನಿರ್ವಹಿಸೋದಿದೆಯಲ್ಲ, ಅದು ಬಹಳ ಕಷ್ಟದ ಕೆಲಸ. ಹಾಗೆ ಈಗಲೇ ಎಚ್ಚರ ಆಗ್ಬೇಕು, ಕಾಡು ನಮ್ಗೆ ಬೇಕು, ಕಾಡಿನಿಂದನೇ ನಾವು ಇರುವಂತದ್ದು, ಕಾಡಿನ ಮೂಲಕನೇ ನಾವು ಬದುಕನ್ನ ಕಟ್ಕೊಳ್ಳುವಂಥವ್ರು. ಹಾಗೆ ಕಾಡು ಸಮೃದ್ಧವಾಗಿ ಸುರಕ್ಷಿತವಾಗಿ ಸುಭಿಕ್ಷವಾಗಿ ಇಟ್ಕೊಳ್ಬೇಕಾಗಿರೋದು ನಮ್ ಜವಾಬ್ದಾರಿ. ಹೌದೌದು, ಈಗ ರಾಜಣ್ಣ ಕಮಲಕ್ಕ ನಾನು ಒಂದ್ಕಿತ ಶಾಂತಣ್ಣನ ಜೊತೆ ಕಾಡೊಳಿಕ್ ಹೋಗಿದ್ದಿ, ಕಾಡೊಳಿಕ್ ಹೋಗಿದ್ದೆ ಅಂದ್ಬಿಟ್ಟು ಅದ್ ಹೆಂಗ್ ಹೋಗಿದ್ದೆ ಅಂತ ಕೇಳ್ಬೇಡ. ಆಯ್ತಾ, ಅಲ್ಲಿ ಫಾರೆಸ್ಟ್ ಅವರು ನಮ್ಗೆ ಜೀಪಲ್ಲಿ ಕರ್ಕೊಂಡು ಹೋಗಿದ್ರು ಕವ್ವ. ಇಲ್ಲಿ ನಾಗರಹೊಳೆ ಇದೆಲ್ಲವ, ಒಂದ್ ಐದಾರು ವರ್ಷ ಆಗಿಲ್ವಾ ಶಾಂತಣ್ಣ? ಅಲ್ಲಿ ನಾಗರಹೊಳೆ ಕಾಡಿಗೆ ಬೆಂಕಿ ಬಿದ್ದ್ಬಿಟ್ಟಿತ್ತು ಕವ್ವ. ಏನ್ ಪ್ರಾಣಿ ಪಕ್ಷಿಗಳೆಲ್ಲ ಸತ್ತೋಗವೆ, ಒಟ್ಟ ಉರಿದು ಬಿಡ್ತು ಬಿಡು. ಅಲ್ಲ ಕವ್ವ, ನಮ್ಮನೇಲಿ ಸಾಕಿರೋ ಒಂದ್ ನಾಯಿ ಸತ್ತೋದ್ರೆ ನಮ್ಗೆ ಅಷ್ಟೊಂದು ನೋವು ಆಯ್ತದೆ ಅಲ್ವವ. ಅಲ್ಲಿ ನೂರಾರು ಪ್ರಾಣಿಗಳು, ಸಾವಿರಾರು ಹಕ್ಕಿ ಪಕ್ಕಿಗಳು ತೀರ್ಕೊಂಬಿಟ್ಟಿದ್ದು, ಅದು ನೋಡ್ಬಿಟ್ಟು ಕಣ್ಣಲ್ಲಿ ನೀರು ಬಂದ್ಬಿಡ್ತು ಕವ. ಏನು ಸುಟ್ಟೋಗೋದೆ ಕಾಡು, ಕಣ್ಣು ಅಗಲಿಸ್ದಷ್ಟುವೆ ಏನು ಕಾಡು, ಒಳ್ಳೆ ಬೂದ್ ಬೂದಿ ಕರ್ರಿಗೆ ನಿಂತದೆ, ಭಾಳ ಹೊಟ್ಟೆ ಉರಿದು ಬಿಡ್ತು. ಈಗ ರಾಜಣ್ಣ ನಮ್ಮ ಶಾಂತಪ್ಪನಿಗೆ ಇನ್ನೊಂದು ಪ್ರಶ್ನೆ ಕೇಳ್ಬಿಡು ನೀನೇ, ಅದೇನು ತಿಳ್ಕೊ, ಅದೇನೋ ಕಾಡೊಳ್ಳಿ ಕಾಡಿಂದ ನಾಡಿಗೆ ಹುಲಿ ಚಿರತೆ ಆನೆ ಹುಳ ಉಪ್ಟ ಎಲ್ಲ ಬತ್ತದೆ ಅಂತ ಹೇಳ್ತಿದ್ಯಲ್ಲಪ್ಪ. ಮುಂಚಿತವಾಗಿ ಬೇಸಿಗೆ ಶುರು ಆಯ್ತಲ್ಲ, ಆ ಕಾಡಲ್ಲಿ ಪ್ರಾಣಿಗಳು ಇರ್ತಾವಲ್ಲ ಸಂತಾಣ, ಅವುಗಳಿಗೆ ನೀರ್ ಸಿಕ್ಕಿಲ್ವಂತಲ್ಲ. ಈಗ ಅದೇ ಸಮಸ್ಯೆ ಆಗಿರೋದು. ಈಗ ಬೇಸಿಗೆ ಜಾಸ್ತಿ ಆಗ್ತಾ ಇದ್ದಾಗೇನೆ ಕಾಡೊಳಗೆ ಈಗ ಆಹಾರ ಮತ್ತು ನೀರಿಗಾಗಿನೇ ಅವು ಹೊರಗಡೆ ಬರುವಂತದ್ದು. ಈ ಎಲ್ಲಾ ಪ್ರಾಣಿ ವರ್ಗದಲ್ಲಿ ಎಲ್ಲಾ ಪ್ರಾಣಿಗಳು ಕೂಡ ವಲಸೆ ಹೋಗುವಂತ ಪ್ರವೃತ್ತಿ ಜಾಸ್ತಿ. ಮನುಷ್ಯ ಒಬ್ಬನೇ ಮನೆಗಳು ಕಟ್ಕೊಂಡು ಸುತ್ತ ಕಾಂಪೌಂಡ್ ಹಾಕೊಂಡು ಬದುಕ್ತಾ ಇರೋಂಥದ್ದು. ಈ ಪ್ರಾಣಿ ವರ್ಗದಲ್ಲಿ ಎಲ್ಲವೂ ಕೂಡ ಒಂದಲ್ಲ ಒಂದು ದಿಕ್ಕಿಗೆ ವಲಸೆ ಹೋಗ್ತವೆ. ಎಲ್ಲ ಪ್ರಾಣಿಗಳು ಕೂಡ ಹೋಗೋದು ಒಂದೇ ಉದ್ದೇಶ, ಅವಕ್ಕೆ ಆಹಾರ ಮತ್ತು ನೀರು ಬೇಕು ಅನ್ನೋ ಕಾರಣಕ್ಕಾಗಿ. ಸಾವಿರಾರು ಬರೀ ಕ್ರಿಮಿ ಕೀಟಗಳಿಂದ ಹಿಡಿದು ದೊಡ್ಡ ಆನೆವರೆಗೂ ಕೂಡ ಎಲ್ಲವೂ ಕೂಡ ಬರ್ತವೆ. ಸಾವಿರಾರು ಕಿಲೋಮೀಟರ್ ಅವು ಹಾರ್ಕೊಂಡು ಬರ್ತವೆ. ಹಾಗೇನೆ ಆನೆಗಳು ಕೂಡ ಹಾಗೆ ನಡ್ಕೊಂಡು ಬರ್ತವೆ. ಆಗ್ಲೇ ಚಂದ್ರಪ್ಪ ಹೇಳಿದ್ದಾರೆ. ಈಗ ಸಂಘರ್ಷ ಅನ್ನುವಂಥದ್ದು ಇವತ್ತು ನಿನ್ನೆದಲ್ಲ, ಅದು ಸಾವಿರಾರು ವರ್ಷಗಳಿಂದಲೂ ಕೂಡ ಸಂಘರ್ಷ ಅದು ನಡೀತಾನೆ ಬಂದಿದೆ. ಅದು ನಮ್ಮ ತಲೆ ಒಳಗೆ ಕೂತ್ಬಿಟ್ಟಿದೆ, ನಮ್ಮ ಮನಸ್ಸಿನೊಳಗೆ ಬೇರ್ಬಿಟ್ಟಿದೆ. ಅದಕ್ಕೆ ಬಹಳ ಮುಖ್ಯವಾದ ಕಾರಣ ನಮ್ಮ ಜನಪದ ಕಥೆಗಳು. ಜನಪದ ಕಥೆಗಳಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಹುಲಿ ಅಂತ ಹೇಳಿದ್ರೆ ಅದು ಮನುಷ್ಯರನ್ನ ಕೊಲ್ಲೋದಕ್ಕೆ ಇರುವಂತದ್ದು, ಆನೆ ಅಂತ ಹೇಳಿದ್ರೆ ಮನುಷ್ಯರನ್ನ ಕೊಲ್ಲೋದಕ್ಕೆ ಇರುವಂತದ್ದು ಅಂತೇಳಿ ಅದು ಕತೆ ಕೂತ್ಬಿಟ್ಟು ಆನೆ ಅಥವಾ ಹುಲಿ ನೋಡಿದ ತಕ್ಷಣ ಅದು ನಮ್ಗೆ ಕೊಲ್ಲಕ್ಕೆ ಬರ್ತಾ ಇದೆ. ಈ ಸಮೃದ್ಧವಾದಂತಹ ಕಾಡು ಎಲ್ಲಿರುತ್ತೋ ಅಲ್ಲಿ ಈ ಸಂಘರ್ಷಗಳು ಕಡಿಮೆ ಇರ್ತವೆ. ಅಥವಾ ಕಾಡಂಚು, ಕಾಡು ಅಂದಮೇಲೆ ಕಾಡಂಚು ಅಂತ ಇರುತ್ತೆ. ಕಾಡಂಚು ಅಂತ ಇದ್ಮೇಲೆ ಕಾಡಂಚಿನಿಂದ ಊರುಗಳು ಶುರುವಾಗ್ತವೆ. ಈ ಊರು ಮತ್ತು ಕಾಡಿನ ನಡುವೆ ಒಂದು ಸಣ್ಣ ನಮಗೆ ಗೊತ್ತಾಗದೇ ಇರೋ ಒಂದು ಲೈನ್ ಇರುತ್ತೆ ಅಷ್ಟೇ, ನಮ್ಗೆ ಗೊತ್ತಿಲ್ಲದೆ ಇರುವಂತ ಲೈನ್ ಇರುತ್ತೆ, ಗಡಿ ಇದ್ದಾಗೆ. ಆ ಗಡಿ ಅನ್ನುವಂಥದ್ದು ಕೂಡ ನಮ್ಮ ಕಣ್ಣಿಗೆ ಕಾಣದೇ ಇರುವಂತ ಗಡಿ. ಕಾಡು ಪ್ರಾಣಿಗಳು ಆಹಾರ ಮತ್ತು ನೀರನ್ನು ಹುಡ್ಕೊಂಡು ಹೊರಗಡೆ ಬರ್ತವೆ. ಬಂದ ತಕ್ಷಣ ಮನುಷ್ಯರವ್ರ ಕಡೆ ಸಂಘರ್ಷಗಳು ಶುರು ಆಗ್ತವೆ. ಯಾಕೆಂತೇಳಿ ನಮ್ಮ ತಲೆಯಲ್ಲಿ ಕೂತಿದೆಯಲ್ಲ ಜನಪದ ಕಥೆಗಳೆಲ್ಲ, ಕಾಡು ಪ್ರಾಣಿಗಳು ಇರುವಂತದ್ದೇ ಮನುಷ್ಯರನ್ನ ಕೊಲ್ಲೋದಿಕ್ಕೆ ಅಂತ. ಇದಕ್ಕೇನಾಗತ್ತೆ, ಈ ಸಂಘರ್ಷಗಳು ಅದನ್ನ ಓಡಿಸೋದಿಕ್ಕೋ ಅಥವಾ ಅದು ಕೊಲ್ಲೋದಿಕ್ಕೋ ಅಥವಾ ಅದ್ರ ಜೊತೆಗೆ ಗಲಾಟೆ ಮಾಡ್ಕೊಳ್ಳೋದಕ್ಕೋ ಅಥವಾ ಕಲ್ಲು ಹೊಡೆಯೋದೋ ಇನ್ನೇನೋ ಮಾಡೋಕೆ ಶುರು ಮಾಡ್ತಾರೆ. ಸಂಘರ್ಷ ಅನ್ನೋ ಶುರು ಆಗತ್ತೆ. ಅವು ಪ್ರಾಣಿಗಳೇ ತಾನೆ, ಅವು ಕೆರಳ್ತಾವ ತಾನೆ. ಅವಕ್ಕೂ ಸಿಟ್ಟು ಅನ್ನೋದು ಮನುಷ್ಯರಿಗೆ ಎಷ್ಟು ಇರುತ್ತೋ ಸಿಟ್ಟು ಅವಕ್ಕೂ ಇರ್ತವೆ ಅಲ್ವಾ. ಹಾಗಾಗಿ ಅವು ತಿರುಗಿ ಬಿಡ್ತವೆ. ಈ ಸಹಜವಾಗಿ ಅಲ್ಲಿ ಮನುಷ್ಯ ಯಾರಾದ್ರೊಬ್ರು ಪ್ರಾಣಿ ದಾಳಿಗೆ ಒಳಗಾಗಿ ಸತ್ತೋದ್ರೆ ಅದು ದೊಡ್ಡ ಹುಯಿಲಾಗತ್ತೆ, ದೊಡ್ಡ ಗಲಾಟೆಗಳಾಗ್ತವೆ. ಹೌದು ಹೌದು ಹೌದು. ಈಗ ಶಾಂತಪ್ಪ ನೀನು ಒಳ್ಳೆ ಶಿವ, ಈಗ ರೈಸ್ ಮಾಡ್ಬಿಟ್ಟೆ. ಅದೇನ್ ರೈಸು, ಅಕ್ಕಿನಾ ತಡಕವ್ವ ಚಂದ್ರಣ್ಣ. ಅದೇ ಅಕ್ಕಿಂತ ಮುಖ್ಯವಾಗಿ ಈ ಶಾಂತಣ್ಣನ್ ಕೇಳಕ್ ಹೋದ್ದು ಆ ವಿಷಯನಲ್ಲ. ಈ ಶಾಂತಣ್ಣ, ಈ ಪ್ರಾಣಿಗಳಿಗೆ ನೀರೆಲ್ಲ ಕಮ್ಮಿ ಆಗ್ಬಿಟ್ಟಾಗ ಫಾರೆಸ್ಟ್ನವ್ರೆ ಅವಕ್ಕೇನು ವ್ಯವಸ್ಥೆ ಮಾಡಿದಾರಂತೆ? ಈಗ ಹೇಳು ಅಂತ ಕೇಳುದು ನಾನು. ನನಗೆ ಗೊತ್ತಿರೋ ಹಾಗೆ ಏನ್ ಮಾಡ್ತಾರೆ, ಅಲ್ಲಲ್ಲಲ್ಲಿ ಹೊಂಡಗಳಿರ್ತಾವಲ್ಲ ಕಾಡು ಅಂದ್ಮೇಲೆ, ಕಾಡಲ್ಲಿ ಕೆರೆಗಳು, ಸಣ್ಣ ಸಣ್ಣ ಕೆರೆಗಳಿರ್ತವೆ. ಆ ಕೆರೆಗಳನ್ನೆಲ್ಲ ಸರಿ ಮಾಡಿ ಹೂಳೆಲ್ಲ ತುಂಬಿಕೊಂಡಿರುತ್ತಲ್ಲ, ಹೂಳೆಲ್ಲ ತೆಗೆದು ಮತ್ತೆ ಅಲ್ಲಿಗೆ ನೀರು ತಲುಪೋ ಹಾಗೆ, ಆ ಕೆರೆಗಳಿಗೆ ನೀರು ತಲುಪೋ ಹಾಗೆ ವ್ಯವಸ್ಥೆ ಮಾಡ್ತಾ ಇದ್ರೆ ಬಿದ್ದಂತ ಮಳೆ ನೀರು ವೇಸ್ಟ್ ಆಗದೆ ಇರೋ ಹಾಗೆ ನೇರವಾಗಿ ಆ ಕೆರೆಗಳಿಗೆ ಹೋಗ್ಬೇಕು. ಪ್ರಾಣಿಗಳು ಆ ಕೆರೆಯಲ್ಲೇ ಇರಬೇಕು, ಆ ಕೆರೆಯಿಂದ ಹೊರಗಡೆ ಬರಬಾರ್ದು ಅಂತ. ಅಂದ್ರೆ ಆ ಕೆರೆಯನ್ನು ಬಳಸ್ಕೊಳ್ಬೇಕು ಅನ್ನೋ ಉದ್ದೇಶಕ್ಕೆ. ಮತ್ತೆ ನೀರನ್ನು ಕೂಡ ಪಂಪ್ ಮಾಡುವಂತ ವ್ಯವಸ್ಥೆ ಕೆಲವು ಕಡೆ ಇದೆ, ಬೇರೆ ಕಡೆಯಿಂದ ತಗೊಂಡು ಬಂದು ಕೆರೆಗಳಿಗೆ ತುಂಬಿಸುವಂತ ಒಂದು ವ್ಯವಸ್ಥೆ ಕೂಡ ಮಾಡ್ತಾ ಇದ್ದಾರೆ. ಅಂದ್ರೆ ಕಾಡು ಪ್ರಾಣಿಗಳಿಗೆ ಅಲ್ಲೇ ನೀರು ಮತ್ತು ಆಹಾರ ಸಿಗುವ ಹಾಗೆ ವ್ಯವಸ್ಥೆನೂ ಕೂಡ ಮಾಡ್ತಾ ಇದ್ದಾರೆ. ಅದೇನೋ ರೈಸ್ ಅಂತಲ್ಲ ಯಡಪ್ಪ, ಅಯ್ಯೋ ಮೂಕವ್ವ, ಅದೇ ನಾನು ರೈಸ್ ಅಂತಿದಂಗೆನೆ ಏನು ನಮ್ಮ ರಾಜಣ್ಣ ಬಾಯ್ ಹಾಕೊಂಡು ಮುಂದಕ್ಕೆ ಬಂದ್ಬಿಟ್ಟ. ಮುಂದಕ್ಕೆ ಬಂದ್ಬಿಟ್ಟ ಅಂದ್ರೆ ಚಂದ್ರಣ್ಣ ಹೇಳೋ ವಿಷಯನ ಬಿಟ್ಬಿಡ್ತಿದ್ದ. ಮೂಕಯ್ಯ ಮೂಕಯ್ಯ ಕರೆಕ್ಟು ನೀನು ಹೇಳಿದ್ದು. ಈಗ ಆ ಜನಪದ ಕಥೆಗಳು, ಆನೆ, ಹುಲಿ, ಸಿಂಹ ಇದೆಲ್ಲ ಈ ನಮ್ಮ ನಾವು ಒಟ್ನಲ್ಲಿ ನಮ್ಮ ಪೂರ್ವಜರು ಅಂತ ಅನ್ಕೊಳ್ಳೋ ಮಕ್ಕವ. ಮನ್ಸ ಭಾಳ ಬುದ್ಧಿವಂತ ಅವನ್, ಏನು ಟ್ರಿಕ್ಸು ಅಂತಂದರೆ ಯಾವ ಪ್ರಾಣಿಗಳು ನಮಗೆ ತೊಂದರೆ ಕೊಡ್ತಾಮೋ ಅವನ್ನೇ ನಮ್ಮ ವಸ ಮಾಡ್ಕೊಂಬಿಟ್ರೆ ಹೆಂಗೆ ಕೊಡೋದಿಲ್ಲ ಅವು. ಈಗ ರಾಜಣ್ಣ ಒಂದು ಟೀಮು, ನಿಂದೊಂದು ಟೀಮು, ಆಯ್ತಾ? ಏನು ಇಬ್ಬರುವೆ ನಮ್ಮ ಮೇಲೆ ಏನು ಮಸಿತಾ ಇರ್ತೀರಿ? ಅಲ್ಲ, ನಾನೇನು ಮಾಡ್ಬಿಡೋದು? ರಾಜಣ್ಣನೇ ರಾಜಿ ಮಾಡ್ಕೊಂಬಿಡೋದು, ಕಮಲಕ್ಕನ್ನೇ ರಾಜಿ ಮಾಡ್ಕೊಂಬಿಡೋದು, ಅವಾಗೇನು ಯಾರಿಂದಲೂ ತೊಂದರೆ ಇರೋದಿಲ್ವಲ್ಲ. ಹಂಗೆ ನೀ ದೇವ್ರಗಳ ಪಾಠ ನೋಡು, ಈ ಮಾದಪ್ಪನ ಪಟವೇ ನೋಡು, ಹುಲಿ ಮೇಲೆ ಬತ್ತಿಲ್ವಾ? ನಮ್ಮ ಗಣಪತನ ಪಟವೇ ನೋಡು, ಇಲಿ ಮೇಲೆ ಬತ್ತಿಲ್ವಾ? ಆನೆ ಸೊಂಡ್ಲು ಆಯ್ತಾ, ಬತ್ತಿಲ್ವಾ? ನಮ್ಮ ಸಣ್ಮುಖನ್ನೇ ನೋಡು, ನವಲಿಲ್ವಾ? ಶಿವನ್ನೇ ನೋಡು, ನಾಗರ ಇಲ್ವಾ? ಹಂಗೆ ಹೆಂಗೆ ಅಂದರೆ ಮನಸ್ಸಿನ ಟ್ರಿಕ್ಸು ಯಾವುದು ನಮ್ಗೆ ತೊಂದರೆ ಕೊಡ್ತಾವೋ ಅದನ್ನು ನಮಗೆ ಪಳಗಿಸಿ ನಾವು ಇಟ್ಕೋಬೇಕು ಅಂತ. ಹಂಗೆ ಇದು ಚೆನ್ನಾಗಿ ಹೇಳ್ದ ನಮ್ಮ ಶಾಂತಣ್ಣ, ಒಳ್ಳೆ ವಿಚಾರವ. ಆನೆಗಳು, ಸಿಂಹಗಳು, ಹುಲಿಗಳು ಹೆಂಗೆ ತೊಂದರೆ ಕೊಡ್ತಾವೋ ಅದನ್ನೆಲ್ಲ ಅದರಿಂದ ನಾವು ಪಾರಾಗಬೇಕಾದ್ರೆ ಏನು ಮಾಡಬೇಕು? ಅದ್ರ ಪಾಡಗದಿರಬೇಕು, ನಮ್ಮ ಪಾಡಗೆ ನಾವಿರಬೇಕು, ಸುಖವಾಗಿರಬೇಕು ಅಂತಂದ್ರೆ ಅಂದ್ರೆ ಕಾಡಿನಲ್ಲಿರೋ ಪ್ರಾಣಿಗಳಿಗೆ ಓಡಾಡಕ್ ಜಾಗ ಮಾಡ್ಕೊಡ್ಬೇಕು ಅಂದ್ರೆ ಕಾಡನ್ನ ಕಾಡಂಗ್ ಉಳಿಸ್ಬೇಕು. ನಾವು ಕಾಡನ್ನ ಕಡ್ದ್ಬಿಟ್ಟು ನಾಡ್ ಮಾಡಿದ್ರೆ ಅವ್ ನಂಬ್ಬಿಟ್ಟವ ಇಲ್ಲ ಬಿಡಕ್ಕಿಲ್ಲ. ಅದಕ್ಕೆ ನಾವು ವಸಿ ಎಚ್ಚರಿಕೆ ವಹಿಸ್ಕೋಬೇಕು. ಈ ಸೈಟು ಪಾಯಿಟು ತಗೋಬೇಕು ಅಂತ ಓಡಾಡ್ತಿರ್ತಾರಲ್ವಾ, ಏನ್ ಹಳ್ಳಿ ದಿಕ್ಕಕ್ಕೆ ಬರ್ತಾ ಇರ್ತಾರೆ, ಅದನ್ನ ಬಿಟ್ಕೊಡಿ ಇದನ್ನ ಬಿಟ್ಕೊಡಿ ಅಂದ್ರೆ ಕಾಡಂಚನೆ ಹೊಡೆಯಕ್ ಹೋಗ್ಬಾರ್ದು ಕವ್ವ. ಅದು ನಮ್ ದೇಹನ ಸೀಳ್ಕಂಡಂಗೆ ಅಲ್ವಾ ಸಾಂತವನ. ಹಾಗಾಗಿ ನಮ್ ದೇಹನ ಸೀಳ್ಕಂಡ್ರೆ ನಾಮ್ ಬದುಕ್ತವ. ಈಗ ಕಾಡಲ್ಲಿ ಚೆನ್ನಾಗಿ ಮರ ಬೆಳೆದ್ರೆ ತಾನೇ ಮಳೆ, ಮಳೆ ಇದ್ರ ತಾನೇ ಬೆಳ. ನೀನು ಅರಣ್ಯ ಕೃಷಿ ಮಾಡ್ತೀನಿ ಅಂತಿದ್ದಲ್ಲ, ಮಾಡಮು ಅದನ್ನ ಗೊತ್ತಿಲ್ಲ. ಇಲ್ಲ ಕಯ್ಯ ಅದನ್ನೆಲ್ಲ ಈಗ ನೋಡಪ್ಪ, ಈಗ ಅದೇನೋ ದ್ವಿದಳ ಧಾನ್ಯ ಹಾಕು ಅಂತೀಯ, ಆಯ್ತಾ ಬಾ. ಕಳೆದ ವಾರ ಹೇಳ್ತಾಳ ನಮ್ ಕಮಲಕ್ಕ ತೇವರಿ ಮೇಲೆ ಯಾವ್ಯಾವ ಮರ ಗಿಡ ನೆಟ್ಟೆ, ಅದು ಮರ ಯಾವಾಗ ಆದದ್ದು ಅಂತ ಕೇಳ್ತಾಳ. ಆಮ್ ನಮ್ ಏ ಮಣ್ಣಿದ್ದ ಅವನು ಎಷ್ಟು ಗೊಬ್ಬರ ತಂದೆ, ಅದೆಷ್ಟು ಹಾಕದೆ, ಅದೆಷ್ಟು ಬೆಳೆದಿದ್ದು ಅಂತಾನೆ. ಹಂಗೆ ಎಲ್ಲ ಒಟ್ಟಿಗೆ ಮಾಡಕ್ ಆದದ ಒಟ್ಟಿಗೆ ಮಾಡೋದಲ್ಲ. ಈಗ ನಿಂಗೆ ತೋಟವಾದ ಜಮೀನು ಅದೇ, ನೀರಾವರಿ ಜಮೀನು ಅದೇ, ತೋಟವಾದೆ ತೋಟದಲ್ಲಿ ಸುತ್ತಲೂ ನೀನು ಅರಣ್ಯ ಕೃಷಿ ಮಾಡೋ ಗಿಡಗಳು. ಅರಣ್ಯ ಕೃಷಿ ಮಾಡೋದು ಅಂತ ಹೇಳಿದ್ರೆ ಇಡೀ ಹೊಲ ಹೊಲನೇ ಅರಣ್ಯ ಕೃಷಿ ಅಂತಲ್ಲ, ಮರಗಳು ನೆಡೋದು ಅಂತ. ಬದುಗಳಲ್ಲಿ ಎಲ್ಲೆಲ್ಲಿ ಅವಕಾಶ ಆಗುತ್ತೋ, ಎಲ್ಲೆಲ್ಲಿ ಜಾಗಗಳು ಸಿಗುತ್ತೋ ಅಲ್ಲಿ ಮರಗಳನ್ನ ನೆಡಬೇಕು ಅಂತ ಹೇಳಿ. ಒಂದು ಎರಡು ತರದ ಉಪಯೋಗ, ಒಂದು ನೀರಿನ ಸಂರಕ್ಷಣೆ, ಹಾಗೇನೆ ಮಣ್ಣಿನ ಸಂರಕ್ಷಣೆ ಕೂಡ ಈ ಮರಗಳನ್ನ ನೆಡೋದ್ರಿಂದ ಆಗುವಂತದ್ದು. ಮಣ್ಣು ಸೌಕಲಾಗಲ್ಲ ಅಂತ, ನೀರಿನಿಂದಾಗಿ ಮಣ್ಣು ಸೌಕಲಾಗಲ್ಲ. ಒಂದು ಇನ್ನೊಂದೇನು ಅಂತ ಹೇಳಿದ್ರೆ ಗೊಬ್ಬರ ಆಗತ್ತೆ, ನೇರ ಗೊಬ್ಬರ ನಮ್ಮ ಜಮೀನಿಗೆ ಸಿಗತ್ತೆ. ಆ ಕಾರಣಕ್ಕಾಗಿ ಅರಣ್ಯ ಕೃಷಿ ಮಾಡಿ ಅಂತೇಳಿ ಎಲ್ಲರೂ ಕೂಡ ಹೇಳುವಂಥದ್ದು. ಅರಣ್ಯ ಕೃಷಿ ಬಹಳ ಮುಖ್ಯವಾಗಿರುವಂಥದ್ದು. ಎಲ್ಲೆಲ್ಲಿ ಅವಕಾಶಗಳು ಸಿಗುತ್ತೋ, ಜಾಗಗಳು ಸಿಗುತ್ತೋ ಅಲ್ಲಿ ಮರಗಳು ನೆಟ್ಟು ಒಂದು ತಂಪಾಗತ್ತೆ, ನೆರಳು ಸಿಗತ್ತೆ, ಜೊತೆಗೆ ಮಣ್ಣು ಸವಕಳಿ ಕಡಿಮೆ ಆಗತ್ತೆ ಅನ್ನೋದು. ಈ ಮರಗಳು ಗಿಡಗಳು ಜಾಸ್ತಿ ಬೆಳೆದಷ್ಟು ಈ ಇದು ಜಾರ್ಕತ್ತದಲ್ವ ಮಣ್ಣು, ಮಳೆ ಬಂದಾಗ ಸವಕಳಿನೂ ಕಮ್ಮಿ ಆಯ್ತದೆ ಅಂತ. ಹೌದು, ನೀವು ಆಗ್ಲೇ ಮಾತಾಡ್ತಾ ಇದ್ರಲ್ಲ ಈಗ ಕಾಡಿಗೆ ಬೆಂಕಿ ಬೀಳುದು ಅಂತೇಳಿ, ಇದು ದೊಡ್ಡ ಅನಾಹುತ ಏನು ಅಂತ ಹೇಳಿದ್ರೆ, ಸುಟ್ಟಂತ ನೆಲ ನಂತರ ಮಳೆ ಬಂದ್ರೆ ಮೇಲಿನ ಪದರ ಕೊಚ್ಕೊಂಡು ಹೋಗ್ಬಿಡುತ್ತೆ, ಬೂದಿಯಾಗಿರುತ್ತಲ್ಲ ಕೊಚ್ಕೊಂಡು ಹೋಗ್ಬಿಡುತ್ತೆ. ಫಲವತ್ತಾದಂತ ಒಂದು ಅದೇನ್ ಮೇಲ್ ಪದರ ಇರುತ್ತಲ್ಲ, ಆ ಪದರ ಕೊಚ್ಕೊಂಡು ಹೋದ್ರೆ ಇನ್ನ ಅದನ್ನ ಸೃಷ್ಟಿ ಮಾಡೋದಕ್ಕೆ ನೂರಾರು ವರ್ಷಗಳು ಬೇಕು. ಹಾಗಾಗಿ ನಾವು ಊರಲ್ಲೂ ಕೂಡ ಬೆಂಕಿ ಹಾಕುವಾಗ ಸ್ವಲ್ಪ ಯೋಚನೆ ಮಾಡ್ಬೇಕು, ಖಾಲಿ ಜಾಗದಲ್ಲಿ ಬೆಂಕಿ ಹಾಕ್ಬಿಟ್ರೆ ಯಾರಿಗೂ ಏನು ಆಗಲ್ಲ. ಈಗ ಕಬ್ಬು ಬೆಳೆದ್ಬಿಡ್ತಾರೆ, ನೀ ಎಲ್ಲಿದ್ದೆ ಶಾಂತಣ್ಣ? ಇಲ್ಲಿ ವಿಷಯ ಕೇಳು, ಪೇಪರ್ ನಾಗ ಬತ್ತಿತ್ತು ಈ ಡೆಲ್ಲಿನಾಗುವೆ ಪಂಜಾಬ್ನಾಗುವೆ ಕಬ್ಬು ಜಾಸ್ತಿ ಬೆಳೆದ್ರಂತೆ. ಬೆಂಕಿ ಹಾಕ್ಬಿಟ್ಟು ಇಡೀ ಪಂಜಾಬ್ ಯಾವ್ದೋ ರಾಜಧಾನಿ ಇದಂತಲ್ಲಪ್ಪ, ಅದು ಮತ್ತೆ ಆ ಡೆಲ್ಲಿ ರಾಜಧಾನಿಲಿ ವಾತಾವರಣನೇ ಕಲುಷಿತ ಹೋಗಿತ್ತಂತೆ. ಅದಕ್ಕೆ ಕೋರ್ಟ್ನವರು ಸೂಚನೆ ಕೊಟ್ಬಿಟ್ಟು ಆಮೇಲೆ ನಿಲ್ಸಿದಾರ ಅಂತ ಕಣವ್, ಅದನ್ನ ಬೆಂಕಿ ಹಾಕಿಲ್ಲ ಅಂತ. ನಮ್ ರೈತರು ಏನ್ ಗೊತ್ತಾ, ಸುಲಭವಾಗಿ ಏನಾಗುತ್ತೆ ಈಗ ಬೆಂಕಿ ಕೊಟ್ಬಿಟ್ರೆ ಸಾಕಲ್ಲ, ಮತ್ತೆ ಅದನ್ನ ತೆಗಿಯೋದಕ್ಕೆ ಮತ್ತೆ ಇದಕ್ಕೆಲ್ಲ ಕೂಲಿ ಕೊಡ್ಬೇಕು, ಮತ್ತೆ ಅದನ್ನ ತೆಗಿಸ್ಬೇಕು, ಮತ್ತೆ ಅದನ್ನ ಎಸಿಬೇಕು. ಇವಕ್ಕೆಲ್ಲ ಸುಲಭ ಮಾರ್ಗ ಅಂತ ಹೇಳಿದ್ರೆ, ಸುಲಭ ಉಪಾಯ ಅಂತ ಹೇಳಿದ್ರೆ ಬೆಂಕಿ ಕೊಟ್ಬಿಡೋದು ಅಂತ. ಬೆಂಕಿ ಕೊಡೋದ್ರಿಂದ ನಂತರದ ಬೆಳೆಗಳಿದೆಯಲ್ಲ ಮತ್ತೆ ಅಲ್ಲಿ ಹಾನಿ ಆಗ್ತಾ ಹೋಗುತ್ತೆ, ನಂತರದ ಬೆಳೆಯೇ ಅಷ್ಟು ಸಮೃದ್ಧವಾಗಿ ಬರ್ಲಿಕ್ಕಿಲ್ಲ ಅನ್ನೋದು ಈಗಿನ ಪ್ರಕಾರ ಹೇಳ್ತಾ ಹೋಗ್ತಾರೆ. ಯಾಕೆಂದ್ರೆ ಸೂಕ್ಷ್ಮಾಣು ಜೀವಿಗಳು ಎಲ್ಲ ಸಾಯ್ತಾ ಹೋಗುತ್ತೆ, ಸತ್ತೋಗುತ್ತೆ. ಭೂಮಿನ ಸೃಷ್ಟಿ ಮಾಡುವಂತ ಇರ್ತಲ್ಲ ಈ ಫಲವಂತಿಕೆಯನ್ನ ಸೃಷ್ಟಿ ಮಾಡುವಂತ ಸೂಕ್ಷ್ಮಾಣು ಜೀವಿಗಳು ಇದರಿಂದಾಗಿ ಸುಡೋದ್ರಿಂದ ಸತ್ತೋಗ್ತವೆ. ಮೇಲ್ಪದರ ಹೋಯ್ತು ಅಂದ್ರೆ ನೀವ್ ಏನ್ ಬೆಳೆದು ಏನ್ ಉಪಯೋಗ ಅಲ್ಲ. ಅದಕ್ಕೆ ಇವ್ರೇನ್ ಮಾಡ್ತಾರೆ, ಮತ್ತೆ ಮೇಲೆ ರಾಸಾಯನಿಕ ಗೊಬ್ಬರ ತಗೊಂಡ್ ತುಂಬೋದು, ಫಲವತ್ತತೆ ಇಲ್ಲ ಅನ್ನೋದು ರಸಗೊಬ್ಬರ ತುಂಬೋದು. ಹಂಗಾಗಿ ಸಹಜವಾಗಿ ಕೃಷಿ ಮಾಡಬೇಕು ಅಂತ ಹೇಳಿದ್ರೆ ಇಂಥವನ್ನೆಲ್ಲ ನೆನಪಲ್ಲಿ ಇಟ್ಟುಕೊಂಡು, ಬೆಂಕಿ ನಮಗೆ ಸೇವಕ ಆಗಿರ್ಬೇಕು, ನಮಗ್ ಮಾಸ್ಟರ್ ಆಗ್ಬಾರ್ದು. ಅವನೇ ಮಾಸ್ಟರ್ ಆಗ್ಬಿಟ್ರೆ ನಮ್ ಎಲ್ಲರನ್ನೂ ಸುಟ್ಬಿಡ್ತಾರೆ, ಒಬ್ಬರನ್ನು ಬಿಡಲ್ಲ ಅದು. ಹಂಗಾಗಿ ಬೆಂಕಿನ ಸೇವಕನಾಗಿ ಇಟ್ಕೊಳ್ಬೇಕು, ನಮಗ್ ಬೇಕಾದ ಹಾಗೆ ನಮಗ್ ಬೇಕಾದಾಗ ಅದನ್ನ ಬಳಕೆ ಮಾಡ್ಕೊಳ್ಳುವಂತ ಜಾಣತನ ನಮಗಿರ್ಬೇಕು. ಬೆಂಕಿ ಎಂಬ ನಾಲಿಗೆ ಹತೋಟಿಯಲ್ಲಿ ಇಟ್ಕೋಬೇಕು, ಇಟ್ಕೋಬೇಕು ಅಲ್ವಾ, ಕೆನಾಲಿಗೆ ಆಗಕ್ ಬಿಡಬಾರದು. ಕವಿತೆ ಕಣವಾಗೆಲ್ಲ ಓದಿದ್ದೆ ಕಣವ ಪುಸ್ತಕದಲ್ಲಿ, ಚೆನ್ನಾಗಿದ್ದೇನವ? ಬಹಳ ಚೆನ್ನಾಗಿ ಹೇಳ್ದೆ ಬಿಡು ಶಾಂತ, ನೀ ಹೇಳದ್ನಲ್ಲ ನೀ ದಿಟ ಅನ್ನಿಸ್ತು ಅದಕ್ಕೆ ಹೇಳ್ಬಿಟ್ಟೆ. ಆಮೇಲೆ ಏನ ನಿಮ್ಮ ಮಾವಿನ ತೋಟದಲ್ಲೆಲ್ಲ ಮಾವಿನಕಾಯಿ ಬಿಟ್ಟವಂತಲ್ಲ ಒಂಚೂರು ತಗೊಂಬಂದ್ ಕೊಡು ಉಪ್ಪಿನಕಾಯಿ. ಈಗ ಒಂದ್ ಎರಡ್ ದಿನದಾಗೆ ಅದ್ ಯಾವ್ದೋ ಒಂದು ಮಳೆ ಬರಂಗ ಆಯ್ತಲ್ಲವ, ಕಾವು ಜಾಸ್ತಿ ಇತ್ತು, ಗಾಳಿ ಬಂದ್ಬಿಡ್ತು, ಮಳೆ ಬರ್ನಿಲ್ಲ, ಎಲ್ಲ ಉದುರ್ಕೊಂಡ್ಬಿಡ್ತು ಕಣವ. ಅಯ್ಯೋ ಗಾಳಿಗೆ ನಾನೇನೋ ನಮ್ ರಾಜನ ತತ್ತನೇ ತಂದ್ಕೊಡೋಣ ಅಕ್ಕಿ ಏನ ಸುಮಾರೆಲ್ಲ ಉದುರ್ಕೊಂಡ್ಬಿಟ್ಟು ಕೆಳಗ್ ಬಿದ್ದೈತಿವಿ ಎಲ್ಲ, ಮೊಕ್ಕಚ್ಚಿತ್ತು ಹಿಂಗೆ ಸಣ್ಣ ಸಣ್ಣ ಕಿಪಿ ಪಾಟಿ ಆಗಿದ್ದು ಎಲ್ಲ ಉದುರ್ ಉದ್ರೋದ. ಹೋಗ್ಲಿ ಏನಾರು ಉಳ್ದೈತೋ ಇಲ್ವ ಏನೋ, ವಸಿ ಮೇಲವೆ ಮೇಲ ಹತ್ ನೋಡ್ಬೇಕು. ಈಗ ಮಾವಿನಕಾಯಿ ತಂದ್ಕೊಡು, ಉಪ್ಪಿನಕಾಯಿ ಹಾಕ್ಲಿ, ನಾವು ಇಸ್ಕೊಂಡು ಹೋಗೋಣ. ನೀನು ಊರ್ ಬಿಟ್ಟು ಹೋಗ್ಬಿಟ್ಟು ಚಂದ್ರಣ್ಣನ ರಾಜಣ್ಣನು ರಾಜಣ್ಣನ ಚಂದ್ರಣ್ಣನು ಅದು ಎಲ್ಲ ಮರ್ತೋಗೈತೆ ಕಣ್ಣ, ಎಲ್ಲ ಕನ್ಫ್ಯೂಸ್ ಅಂತ ಇರತ್ತಲ್ಲಪ್ಪ. ಅಸರಿಕ ಶಾಂತಣ್ಣ ಇದಕ್ಕಿದಂಗೆ ಊರ್ ಬಿಟ್ಬಿಟ್ಟಿಯಲ್ಲ ನೀನು, ಏನ್ ಸಮಾಚಾರ? ದೇಶ ಸುತ್ತ ದೇಶ ಸುತ್ತದ್ ಸರಿ, ಕೋಸ ಓದದ್ ಸರಿ, ಹೈನುಗಾರಿಕೆನ ಇದ್ದಕ್ಕಿದ್ದಂಗೆ ಅಲ್ಲಲ್ಲೇ ಬಿಟ್ಬಿಟ್ಟು ನೀನು ಹಿಂಗ್ ಹೊಂಟೋಗ್ಬಿಟ್ರೆ ಹೆಂಗೆ? ಯಾಕಣ್ಣ, ಯಾಕೆ ಚೆನ್ನಾಗಿ ಬರ್ಲಿಲ್ವೇ, ಹಾಲನ್ನು ಉತ್ಪತ್ತಿ ಚೆನ್ನಾಗಿ ಆಗ್ಲಿಲ್ವೇ ಅಂತ ನಮ್ ರಾಜಣ್ಣ ಕೇಳ್ತಾ ಇರೋದು. ಈಗ ಏನಾಗಿದೆ ಅಂತ ಹೇಳಿದ್ರೆ, ಈಗ ನೀರ್ ಕುಡಿಯೋದು ಜಾಸ್ತಿ ಆಗ್ಬಿಡ್ತು ಹಸುಗಳು, ನೀರ್ ಹಾಲು ಶುರು ಆಯ್ತು. ಅದೇನ ಹಕಲೆ ಮಾಡ್ತಿದ್ರಿ ಈಗ ನೋಡಪ್ಪ, ನೀರಾಲು ಗಟ್ಟಿ ಹಾಲು ಅದು ಒಂದ್ ಕಡೆ ಇರ್ಲಿ, ಈಗ ಪೂರ್ವ ಮುಂಗಾರು ಶುರು ಆಗ್ಬಿಟ್ಟದೆ, ಈಗ ನಾವೆಲ್ಲ ನೀರ್ ಮಾಡ್ಕೋಬೇಕಯ್ಯ. ಈಗ ಅದೇನೇನ್ ಬೀಜ ತಂದಿದ್ ಬೀಜೋಪಚಾರ ಫಸ್ಟ್ ಮಾಡ್ಬಿಡಮ್ ರಾಜಣ್ಣ. ಈಗ ಕಮಲಕ್ಕನ ಎಲ್ಪು ತಕೊಳಮ್ಮ, ಕಮಲಕ್ಕ ಈಗಾಗ್ಲಿ ಅನುಭವಿಸ್ತೆ, ಕಾಳು ಎರ್ಚ್ಬಿಟ್ಟಾಳೆ. ನಮ್ಮನೇಲಿ ನಾನು ಈ ರೈಸೋಬಿಯಂ ಕೊಟ್ರಲ್ಲ, ಹೋಗಿ ತಗೊಂಬಂದಿದ್ದೀನಿ ರೈತ ಸಂಪರ್ಕ ಕೇಂದ್ರದಿಂದ, ನಿಮ್ಗೂ ಕೊಡ್ತೀನಿ, ಬೀಜೋಪಚಾರ ಮಾಡ್ಕೊಳ್ಳಿ. ಅದೋಸಿ ಮಾಡ್ಕೊಟ್ಬಿಡು ನೀನ್, ಅದೇನ ಬೆಳೆನೂ ಬೆಳೆದು ಕಟಾವು ಮಾಡ್ಕೊಟ್ಬಿಡ್ತೀನಿ ಬಿಡು. ಸುಮ್ಮನೆ ಆಯ್ತು ಬಿಡವ್ವ, ಈಗ ಆಳು ಕಾಳು ಜಾಸ್ತಿ ನಿಮ್ ಮಟ್ಟಿಲಿ ಮಾಡ್ಕೊಡುವ ಅಂತ ಈಗ ಏನೋ ಒತ್ತಾಯ್ತಾ ಇದಂಗೆ ಕಾಣಿಸ್ತದೆ. ಅದೇನವ ಈಗ ಅದೇನೋ ಮಾಡಿದೀನಿ, ಬಗರ್ಸ್ಬಿಟ್ಟಿದೀನಿ ಅದೇನು ಅಂತಿದ್ಯಲ್ಲ. ನಾನು ಒಂದ್ ಸ್ವಲ್ಪ ಬಿಸಿ ಬಿಸಿಯಾಗಿ ಬೋಂಡ ಮಾಡೋಣ ಅಂತ ಸೊಪ್ಸಿಗೆ ಸೊಪ್ಪು ಈರುಳ್ಳಿ ಎಲ್ಲಾನು ಉತ್ತರಿಸಿಟ್ಟಿದೀನಿ. ಈಗ ನೀನೇನೋ ಬೇರೆ ಒಬ್ಬಿಟ್ಟು ಒಂದ್ ಬೇರೆ ಅಂದೆ. ಈಗ ಒಂದ್ ಕೆಲಸ ಮಾಡು, ಈಕಿತ ಏನ್ ಮಾಡು ಅಂತಂದ್ರೆ, ನಿಮ್ ನಮ್ ಸಾಂತಣ್ಣ ಹೊಸ್ತಾಗಿ ನಮ್ ಪಡ್ಸಾಲೆಗ್ ಬಂದ್ಬಿಟ್ಟಾನೆ, ಆಯ್ತವ್ವ, ಫಸ್ಟ್ ಸ್ವೀಟ ಕೊಟ್ಬಿಡು ಆಯ್ತಾ. ಈರಪ್ಪ ನಮ್ ಸ್ವೀಟ್ ಎಲ್ಲ ಅಷ್ಟು ಇಷ್ಟ ಪಡಕ್ಕಿಲ್ಲ ಸಾಂತಣ್ಣ, ಮುಚ್ಚಿದ್ರು ನೋಡಿನಿ ಅವನ್ನ, ಅರ್ಧ ಒಬ್ಬಿಟ್ಟು ತಿಂತಾನ ಅಷ್ಟೇ ಅವನು. ಅದು ಸಾವಯವ ಬೆಲ್ಲದ ಒಬ್ಬಿಟ್ಟಲ್ವ, ಅದಕ್ಕೆ ಹಂಗೆ ಹೊಸಿ ತುಪ್ಪ ಹಾಕೊಟ್ಬಿಟ್ರೆ ಹಂಗೆ ನಾಲ್ಗೆ ಬೀಳ್ತಿದ್ರೆ ಗಂಟ್ಲಿಂದು ನೇಟ್ ಒಟ್ಟಾಗಿಳಿದ್ ಬಿಡ್ತದೆ ನಮ್ ಸಾಂತಣ್ಣಂಗೆ. ಅದಕ್ಕೆ ಹೊಸಿಯ ನೀನು ಒಬ್ಬಟ್ಟ ಮಾಡ್ಕಂಬ ಆಯ್ತಾ, ಎರಡೆರಡು ತಟ್ಟು ಆಯ್ತಾ, ಅದು ಸಾಂತಣ್ಣಂಗೆ ಮಾತ್ರ. ಇನ್ನೆರಡು ಎಕ್ಸ್ಟ್ರಾ ಬೋಂಡ ಮಾತ್ರ ಬೋಂಡವಾ ನೀನು ಕರಿ ಆಯ್ತಾ, ಹಂಗೆ ಜೊತೆಗೆ ಹೊಸಿ ಕಾಪಿಯ ಮಾಡ್ಕೊಂಡು ಬಾ, ಹಿಂಗೋಗು ಕಣ್ಣ, ಇರದ್ ಎರಡ್ ಕೈ ಹಿಂಗೋಗಿ ಹಿಂಗ್ ಬರಕ್ ಅದ ಹೆಂಗಣ್ಣ ಆಯ್ತದೆ? ಹೊಸಿ ಟೇಮ್ ಬೇಕು ನಮ್ ರಾಜಣ್ಣ, ನನ್ಗೇನಾರು ಇವ್ ಹಸಿ ಹಿಂಗೆ ಆಡ್ತಿರ್ಲಿ, ಒಂದಿನ ನಿಮ್ ಯಜಮಾನಪ್ಪನ್ ಕರ್ಕೊಂಬಂದು ಇಂಚೋರ್ ನಿಲ್ಸಿರ್ತೀನಿ ಇವ್ ಇಂಚೋರಿ ಅಲ್ಲ ನಮ್ಮ ಹೊಟ್ಟೆ ಹೇಳ್ತಾರೆ, ನಾನೇ ಇಷ್ಟು ಕೆಲಸ ಮಾಡ್ಸಕ್ಕಿಲ್ಲ, ಇಷ್ಟೆಲ್ಲ ಮಾಡ್ಕೊಡು ಅಂತ ಹೇಳಿ ಬಿಡು. ಅವ್ರ ಯಜಮಾನಪ್ಪ ಹಂಗಲ್ಲ ಕಣ, ನೀ ಎಲ್ರು ನಿಂತಾರನೆ ತನ್ಕಂಡೆ ರಾಜಣ್ಣ. ಈಗ ಬಿಡು, ಈಗ ನೋಡವ್ವ, ಈಗ ಟೈಮ್ ಆಯ್ತದೆ, ಈಗ ನಾ ಮಾಡ್ಕೊಂಡು ತತ್ತೀನಿ. ನೀ ಶಾಂತಣ್ಣನ್ ಮಾತಾಡಿಸ್ತಾ ಇರು, ಈಗ ರಾಜಣ್ಣ ನಂಗೆ ಸಹಾಯ ಮಾಡ್ತಾನೆ. ನೀನ್ ಕೂಡ ಬೋಂಡ್ವ ಕಾಪಿಯ ಕುಡ್ಕೊಂಡು ನಮ್ಮ ಟೆಂಟ್ ಅಲ್ಲಿ ಒಂದ್ ಹೊಸ ಪಿಕ್ಚರ್ ಬಂದ್ಬಿಟ್ಟದೆ, ಅದಕ್ಕೆ ಹೋಯ್ತೀವಿ. ನೀನ್ ಫಸ್ಟ್ ನೀನು ಕ್ವಾಣದಿಕ್ಕೆ ಕಡಿ ತತ್ತರವ. ತೋರಣ ಹೋರಣ ಸಾಪ್ತಾಹಿಕ ಸರಣಿ ಕಾರ್ಯಕ್ರಮ ಕೇಳಿದಿರಿ. ಭಾಗವಹಿಸಿದ್ದವರು ಆರ್ ಲೋಕೇಶ್ವರಿ, ಎಸ್ ಲಕ್ಷ್ಮೀನಾರಾಯಣ, ಡಾಕ್ಟರ್ ಮೈಸೂರು ಉಮೇಶ್ ಹಾಗೂ ಜಿ ಶಾಂತಕುಮಾರ್. ಕೃಷಿ ದರ್ಪಣ, ಕೃಷಿ ದರ್ಪಣ ವಾರದ ಕೃಷಿರಂಗ ಕಾರ್ಯಕ್ರಮಗಳ ಮುನ್ನೋಟ. ಕೇಳುಗರಿಗೆಲ್ಲ ನಮಸ್ಕಾರ. ಕೃಷಿ ದರ್ಪಣ ಕಾರ್ಯಕ್ರಮಕ್ಕೆ ಸ್ವಾಗತ. ನಾಳೆ ಅಂದರೆ ಏಪ್ರಿಲ್ 2 ಭಾನುವಾರ ಸಂಜೆ 6:50 ಕೃಷಿ ರಂಗದಲ್ಲಿ ಪ್ರಾಯೋಜಿತ ಕಾರ್ಯಕ್ರಮ ಪಶುರಂಗ. ಮಿಶ್ರತಳಿ ಹಸುಗಳ ಖರೀದಿ ಮಾನದಂಡಗಳನ್ನು ಕುರಿತು ಸರಗೂರಿನ ಪಶು ಚಿಕಿತ್ಸಾಲಯದಲ್ಲಿ ಮುಖ್ಯ ಪಶು ವೈದ್ಯಾಧಿಕಾರಿಗಳಾಗಿರುವ ಡಾಕ್ಟರ್ ವೈಡಿ ರಾಜಣ್ಣ ಅವರೊಂದಿಗೆ ಸಂದರ್ಶನವಿದೆ. ಬಹಳ ಮುಖ್ಯವಾಗಿ ಹಸುವನ್ನು ಸಾಕಣೆ ಮಾಡುವಂಥದ್ದು, ಹಾಲು ಉತ್ಪಾದನೆ ಮಾಡುವಂಥದ್ದು, ಅದರ ಮೂಲಕ ಲಾಭವನ್ನು ಪಡ್ಕೊಳ್ಬೇಕು, ಅದರ ಮೂಲಕ ಉದ್ಯೋಗವನ್ನು ಕಂಡುಕೊಳ್ಬೇಕು ಅನ್ನೋದು ಮುಖ್ಯವಾದರೆ, ಅದಕ್ಕಿಂತ ಬಹಳ ಮುಖ್ಯವಾಗಿ ಪ್ರತಿಯೊಂದು ಕುಟುಂಬದಲ್ಲಿರುವಂಥ ಎಲ್ರಿಗೂ ಇವತ್ತು ಹುಟ್ಟಿದ ಮಗುವಿನಿಂದ ವಯೋವೃದ್ಧರವರೆಗೂ ಹಾಲು ಅತ್ಯಂತ ಅವಶ್ಯಕವಾದಂಥ ಒಂದು ಅತ್ಯಂತ ಕಡಿಮೆ ಖರ್ಚಿನಲ್ಲಿ ನಮ್ಮ ರೈತರು ಸಿಗಬಹುದಂತ ಒಂದು ಪೌಷ್ಟಿಕ ಅಂಶ ಇರುವಂಥ ಆಹಾರ. ಆ ಕಾರಣಕ್ಕೋಸ್ಕರವಾಗಿ ನಾವು ಹಾಲು ಉತ್ಪಾದನೆಯನ್ನು ಮಾಡಬೇಕು. ಮನೆಯಲ್ಲಿ ಗರ್ಭಿಣಿಯರಿರ್ತಾರೆ, ಬಾಣಂತಿಯರಿರ್ತಾರೆ, ಚಿಕ್ಕ ಮಕ್ಕಳಿರ್ತವೆ, ಅವರೆಲ್ಲರಿಗೂ ಹಾಲು ಸಿಗಬೇಕು. ಏಪ್ರಿಲ್ 3 ಸೋಮವಾರ ಟೊಮೆಟೊ ಹಾಗೂ ಇತರೆ ತರಕಾರಿ ಬೆಳೆಗಳ ಬೇಸಾಯದಲ್ಲಿ ನಿರತರಾಗಿರುವ ಪಾಂಡವಪುರ ತಾಲೂಕು ಶಾದನಹಳ್ಳಿಯ ಕೃಷಿಕ ಸಿದ್ದರಾಜು ಅವರೊಂದಿಗೆ ಸಂದರ್ಶನ. ಚೊಟ್ಟು ಬಿನಿಸ್ ಅಂದ್ರೆ ಸರ್, ಇದು ಟೊಮೆಟೊ ಬೆಳ್ಕೊಬಿಡ್ತೀವಿ, ಒಂದು ಮೈ ಬೆಡ್ ಮಾಡಿಸ್ಬಿಡ್ತೀವಲ್ಲ, ಒಂದು ಮೈ ಟೊಮೆಟೊ ಬೆಳ್ಕೊಬಿಡ್ತೀವಿ. ಟೊಮೆಟೊ ಬೆಳ್ಕು ಕಟಾವ್ ಆದ್ಮೇಲೆ ಅದೇ ಬೆಡ್ಗೆ ಚೊಟ್ಟಾಕತ್ತೀವಿ. ಟೊಮೆಟೊ ಕಿತ್ತು ಕಿತ್ತು ಟೊಮೆಟೊ ಕಿತ್ತು ಹಾಸ್ಬಿಟ್ಟು ಉಳಿ ಮಾಡಿಕ್ಕಿಲ್ಲ, ಒಂಟಿಯಾರ ಉಳಿಸ್ಕೊತೀವಿ. ಕೂಲಿಯಾರ ಒಂಟಿಯಾರಲ್ಲಿ ಮತ್ತೆ ಸೆಂಟ್ರ್ ಉಳ್ಕೊಳ್ತಾನೆ, ಒಂಟಿಯಾರ ಹೋಗ್ತು ಕಳೆ ಬೆಳೆ ಕಿತ್ಕೊಂಡು ಅದರಲ್ಲಿ ಫಸ್ಟ್ ಟೊಮೆಟೊ ಬೆಳ್ಕೊತೀವಿ. ಟೊಮೆಟೊ ಆದಮೇಲೆ ಚೊಟ್ಟಾಕತ್ತೀವಿ. ಚೊಟ್ಟಾದ್ಮೇಲೆ ಚೊಟ್ಟು ಬಂದಾದ್ಮೇಲೆ ಕಟಾವಾದ್ಮೇಲೆ ಸಾವತೆಯೋ ಇಲ್ಲಾಂದ್ರೆ ಬಿನಿಸಿ ಹಾಕತ್ತೀವಿ. ಏಪ್ರಿಲ್ 4 ಮಂಗಳವಾರ ಬಹುಬೆಳೆ ಪದ್ಧತಿ ಹಾಗೂ ಫಲವತ್ತತೆಯನ್ನು ಕುರಿತು ಮೈಸೂರು ತಾಲೂಕು ಕಳಲವಾಡಿಯ ಕೃಷಿಕ ಆರ್ ರೋಹಿತ್ ಅವರೊಂದಿಗಿನ ಸಂದರ್ಶನದ ಮೊದಲ ಭಾಗ. ಈ ಸಂದರ್ಶನದ ಮುಂದುವರೆದ ಭಾಗ ಏಪ್ರಿಲ್ 5 ಬುಧವಾರ. ಸಗಣಿ ಗೊಬ್ಬರ ಆಗಲಿ ಅಥವಾ ಕೋಳಿ ಗೊಬ್ಬರ ಆಗಲಿ ಈಗ ತರದು ಮೊದಲು ತುಂಬಾ ತರ್ತಿದ್ವು, ಆಚೆ ಕಡೆಯಿಂದ ತರದನ್ನ ಪೂರ್ತಿ ನಿಲ್ಲಿಸಿದೀವಿ. ಈಗ ಏನಿದ್ರು ನಮ್ಮದೇ ತೋಟದಲ್ಲಿ ನಾವೇ ಗೊಬ್ಬರನ ತಯಾರು ಮಾಡ್ಕೊಂಡು ನಾವೇ ನಮ್ಮ ತೋಟದಕ್ಕೆ ಅಳವಡಿಸ್ಕೊಳ್ತೀವಿ. ನಂತರ ನಾವು ಏನು ರೋಟೋವೇಟರ್ ಅಂತ ಅಂದ್ಬಿಟ್ಟು ಏನು ಯೂಸ್ ಮಾಡ್ತಿದ್ವು ಉಪಯೋಗಿಸ್ತಿದ್ವು, ಈಗ ಅದನ್ನು ಕಡಿಮೆ ಮಾಡಿದ್ದೀವಿ. ಈಗ ಅದಕ್ಕೊಂದು ಶ್ರೆಡ್ಡರ್ ಅಂತ ಅಂದ್ಬಿಟ್ಟು ಒಂದು ಯಾಂತ್ರೀಕರಣ ತಂದಿದ್ದೀವಿ. ಆ ಶ್ರೆಡ್ಡರ್ನ ಮಿನಿ ಟ್ರ್ಯಾಕ್ಟರ್ಗೆ ಹಾಕೊಂಡು ನಾವು ಅಡಿಕೆ ತೋಟದಲ್ಲಿ ಆಗಲಿ ಅಥವಾ ತೆಂಗಿನ ತೋಟದಲ್ಲಿ ಆಗಲಿ ಉಪಯೋಗಿಸಿದ್ರೆ ಬರೀ ಮೇಲಿರೋಂಥ ಏನು ಕಳೆ ಇದೆ ಅದು ಮಾತ್ರ ಭೂಮಿ ಮಟ್ಟಕ್ಕೆ ಪುಡಿಯಾಗುತ್ತೆ. ಏಪ್ರಿಲ್ 6 ಗುರುವಾರ ಸಮಗ್ರ ಕೃಷಿ ಹಾಗೂ ಲಾಭದಾಯಕ ತರಕಾರಿಗಳ ಬೇಸಾಯದಲ್ಲಿ ತೊಡಗಿರುವ ನಂಜನಗೂಡು ತಾಲೂಕು ಹೊಸೂರು ಗ್ರಾಮದ ಕೃಷಿಕ HN ಶಿವಕುಮಾರ್ ಅವರೊಂದಿಗೆ ಮಾತುಕತೆ. ಸರ್, ಇಳುವರಿ ಚೆನ್ನಾಗಿ ಬರ್ತಾ ಇದ್ರಲ್ಲಿ ಮತ್ತೆ ಈ ಕಳೆಗಳೆಲ್ಲ ಅವಾಯ್ಡ್ ಆಗುತ್ತೆ, ಸ್ವಲ್ಪ ಲೇಬರ್ಸ್ ಕಮ್ಮಿ ತಗತ್ತ, ಮಂತೊಂದ ಬೆಳೆ ಬೆಳಿಬೋದು ಇದ್ರಲ್ಲಿ. ಈಗ ಮಳೆ ಹೋಯ್ತು ಅಂದ್ರೂ ಇದಕ್ಕೆ ಬೈರ್ಕೆ ಅದಕ್ಕೆ ಇದಾಗ್ಬಿಟ್ಟು ಮುಗೀತು ಅಂದ್ರೆ ಬೆಳೆ ನಾಟಿ ಮಾಡ್ಬೋದು. ಬಟ್ ಅದಕ್ಕೆ ಮಳೆಗಳೆ ಎಲ್ಲ ಅದನ್ನ ನೋಡ್ಕೊಂಡು ಆರಾಮ ಓಡಿಸ್ಬೇಕಾಯ್ತದ, ಇದು ಆತ ಏನಿಲ್ಲ ಇದು. ಸರ್, ಅದೇ ಮಳೆ ಹೋದಾಗ ಸ್ವಲ್ಪ ಅದೇ ಸ್ವಲ್ಪ ರೋಗ ನುಜ್ಜುಗಳೆಲ್ಲ ಜಾಸ್ತಿ ಆಯ್ತವ, ನೀರೆಲ್ಲ ಜಾಸ್ತಿ ಆಗ ತೇಮಾದಾಗ ತರಕಾರಿಗೆ ನೀರು ಜಾಸ್ತಿ ಬೇಕಾಗಿಲ್ಲ. ಅದರಿಂದ ಆದ ಕಾರಣದಿಂದ ಅದು ಸ್ವಲ್ಪ ಪೇಪರ್ ಇಲ್ಲ ಅಂದ್ರೆ, ಮರ್ಚಿಂಗ್ ಸೀಟ್ ಇಲ್ಲ ಅಂದ್ರೆ ಬೆಳೆ ಸ್ವಲ್ಪ ಕುಂಠಿತ ಆಯ್ತದ, ಇಷ್ಟು ಇಳುವರಿ ಕಮ್ಮಿ ಆಗುತ್ತೆ. ಏಪ್ರಿಲ್ 7 ಶುಕ್ರವಾರ ತೋಟಗಾರಿಕೆ ಬೆಳೆಗಳಲ್ಲಿ ಬೋರ್ಡೋ ದ್ರಾವಣದ ಪ್ರಾಮುಖ್ಯತೆಯನ್ನು ಕುರಿತು ತಿಳಿಸಿಕೊಡಲಿದ್ದಾರೆ. ಮಂಡ್ಯದ ಬಿಸಿ ಫಾರಂನಲ್ಲಿರುವ ಕೃಷಿ ಮಹಾವಿದ್ಯಾಲಯದಲ್ಲಿ ಸಹ ಪ್ರಾಧ್ಯಾಪಕರಾಗಿರುವ ಡಾಕ್ಟರ್ ಜಿ ನಾಗೇಶ್. ಕಟಾವ್ ಮಾಡೋ ಟೈಮಲ್ಲಿ ಅಥವಾ ಏನಾರು ಗಾಯ ಆದಾಗ ಅಥವಾ ಅಲ್ಲಿ ಒಂದು ಏನಾರು ವ್ಯತ್ಯಾಸಗಳಾದಾಗ ಮಾತ್ರ ಅಂಥ ಜಾಗದಲ್ಲಿ ಬೋರ್ಡೋ ಪೇಸ್ಟನ್ನು ಮಾಡಿ ನಾವು ಹಚ್ಚೋದನ್ನು ನಾವು ನೋಡ್ತೀವಿ. ಸೊ ಆ ಮೂಲಕ ಆ ಒಂದು ಪ್ರದೇಶವನ್ನು ನಾವು ಈ ಒಂದು ಲೇಪನ ಮಾಡೋದ್ರ ಮೂಲಕ ಅದನ್ನು ನಾವು ಪ್ರೊಟೆಕ್ಟ್ ಮಾಡ್ಬೋದು. ಸೊ ಕಾಳು ಮೆಣಸನ್ನು ಸಹ ನಾವು ಯಾಕಂದರೆ ಇವಾಗ ಅಡಿಕೆನಲ್ಲಿ ನಮಗೆ ಇಂಟರ್ಕ್ರಾಪ್ ಆಗಿ ಬಳಸುವಂಥದ್ದು, ನಾವು ಅಲ್ಲಿ ಭಾಳಷ್ಟು ಈ ವೈರಾಣುಗಳು ಬರ್ತವೆ, ಅವು ಇದಕ್ಕೂ ಸಹ ಅವಲಂಬಿಸ್ತದೆ. ಸೊ ಹಾಗಾಗಿ ಕಂಟ್ರೋಲ್ ಮಾಡುವಾಗ ಇದಕ್ಕೂ ಸಹ ಏನು ಬೋರ್ಡೋ ದ್ರಾವಣ ಸ್ಪ್ರೇನ ನಾವು ತಗೊಂಡ್ರೆ ಒಳ್ಳೇದು ಅಂತ ನಂದು ಭಾವನೆ. ಏಪ್ರಿಲ್ 8 ಶನಿವಾರ ಸಾಪ್ತಾಹಿಕ ಸರಣಿ ತೋರಣ ಹೂರಣ. ಕೃಷಿ ಹೊಂಡ ಮಾಡಿದೀನಿ, ಕೃಷಿ ಹೊಂಡ ಅದೇ ನೆಲಬಾವಿ ಅದೇ ಎಲ್ಲ ನೀರ್ ಚೆನ್ನಾಗಿ ಬತ್ತದೆ ಅಲ್ಲಿ, ಇವಳಿಗೇನು ಸಮಸ್ಯೆ ಇಲ್ಲ ಬಿಡು. ಆಗ್ಲಿ ಅಬ್ಬ ತರಕಾರಿ ಎಲ್ಲ ಹಾಕಿ ಅದೇನದೇ ಕೊತ್ತಂಬರಿ ಸೊಪ್ಪು ಬೇಕು ಅಂದ್ರೆ ಕಮಲ ಹಟ್ಟಿಗೆ ಹೋಗಿ ಕಿತ್ಕಬಾ ಅನ್ನೋ ತರದಲ್ಲಿ ಅವಳೆ. ಅದಕ್ಕೆ ನಾವೇ ನಮ್ ಜಮೀನಲ್ಲಿ ಏನ್ ಮಾಡ್ಕೋಬೇಕು ಅನ್ನೋದನ್ನ ಯೋಚನೆ ಮಾಡ್ಬೇಕು. ಈಗ ಸೊಪ್ಪು ಚೆನ್ನಾಗಿ ಬತ್ತದೆ ಕಣ್ಣ, ಮಳೆ ಬಿದ್ರೆ ಸ್ವಲ್ಪ ಸೊಪ್ಪು ಕೊಳೆಯುತ್ತದೆ. ಏನಂದ್ರೆ ನಾವು ಸ್ಪ್ರಿಂಕ್ಲರ್ ಇಟ್ಕೊಂಡು ಏನಾರ ಅದಕ್ಕೆ ನೀರ್ ಹಾಕ್ಬಿಟ್ಟು. ಶ್ರೋತೃಗಳೇ, ಇವಿಷ್ಟು ಬರುವ ವಾರ ಕೃಷಿ ರಂಗದಲ್ಲಿ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳು. ಮತ್ತೆ ಮುಂದಿನ ವಾರ ಭೇಟಿಯಾಗೋಣ. ನಮಸ್ಕಾರ. ಕೃಷಿ ದರ್ಪಣ.